ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೀನು ಸಾಕಾಣಿಕೆ ಹಾಗೂ ಮೀನು ಮರಿಗಳ ಉತ್ಪಾದನೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಗೊರೂರಿನ ಪ್ರಗತಿಪರ ಕೃಷಿಕ ಬಿಜೆ ನಾಗರಾಜು ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಗೊರೂರಿನ ಬಿಜೆ ನಾಗರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಬಿಜೆ ನಾಗರಾಜ್ ಅವರು ಬಹಳ ಶ್ರಮಜೀವಿ, ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ಒಳ್ಳೆ ಆದಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇರುವಂತಹ ಕಡಿಮೆ ಹಿಡುವಳಿಯಲ್ಲಿ ಮೀನು ಸಾಕಾಣಿಕೆಯನ್ನು ಮಾಡಿಕೊಂಡು ಮೀನು ಮರಿಗಳ ಉತ್ಪಾದನೆಯನ್ನು ಮಾಡಿಕೊಂಡು ಅವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ಮೀನು ಸಾಕಾಣಿಕೆ ಹಾಗೂ ಮೀನು ಮರಿಗಳ ಉತ್ಪಾದನೆಯಲ್ಲಿನ ಅವರ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗರಾಜ್ ಅವರೇ. ಸರ್ ನಮಸ್ತೆ. ಸರ್ ಹೇಳಿ ನಾಗರಾಜ್, ಎಷ್ಟು ವರ್ಷ ವಯಸ್ಸು ನಿಮಗೆ? ಸರ್ ನಮಗೀಗ 51 ವರ್ಷ ಆಗಿದೆ. 51 ವರ್ಷ ಆಗಿದೆ. ಹಾಂ, ಏನು ಓದಿದ್ರಿ ತಾವು? ಸರ್ PUC. PUC ಓದಿದ್ರಿ, ಮುಂದಕ್ಕೆ ಯಾಕೆ ಓದಲಿಲ್ಲ? ಸರ್ ಇಲ್ಲ, ನಮಗೆ ಅಷ್ಟೇ ಓದಿದ್ದು, ಮುಂದಕ್ಕೆ ಓದಲಿಲ್ಲ ಅಂದರೆ ಆಸಕ್ತಿ ಬೇರೆ ಕಡೆ ಇತ್ತು. ನಾವು ಮೊದಲು ಬಂದು ಆ್ಯಕ್ಚುಲಿ ನಾನು ಮೀನು ಮರಿನ ಮಾಡ್ತಿರ್ಲಿಲ್ಲ, ನಾನು ಕಾಂಟ್ರಾಕ್ಟ್ ಮಾಡಿಸ್ತಿದ್ದೆ, ಕ್ಲಾಸ್ 1 ಕಾಂಟ್ರಾಕ್ಟ್ ಆಗಿ ಕೆಲಸ ಮಾಡ್ತಿದ್ದೆ. BRPಲಿ ನಮ್ಮ ಫ್ರೆಂಡ್ ಮಂಜು ಅಂತಿದ್ರು, ಅವರಲ್ಲಿ ಫೀಲ್ಡ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ಗೌರ್ಮೆಂಟ್ ಫಾರಮ್ ಇದೆ, ಅಲ್ಲಿ ಮೀನು ಮರಿ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ರು. ಅವರ ಮಾರ್ಗದರ್ಶನದಲ್ಲಿ ನಾನಿಲ್ಲಿ ಗೊರೂರಿನ ಮಾಡು, ಇದನ್ನು ನಿಮ್ಮ ಜಮೀನು ಇದೆಯಲ್ಲ ಒಳ್ಳೇದಾಗುತ್ತೆ, ಅಲ್ಲಿ ಸುತ್ತಮುತ್ತ ಯಾವುದೂ ಇಲ್ಲ, ಅನುಕೂಲ ಆಗುತ್ತೆ, ರೈತರುಗಳಿಗೂ ಭಾಳ ಅನುಕೂಲ ಆಗುತ್ತೆ, ಮತ್ತು ನಿನಗೂ ಆರ್ಥಿಕವಾಗಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಅದೇ ಥರ ನಾನು ಹೋಗಿ ಮೀನುಗಾರಿಕೆ ಇಲಾಖೆಯಲ್ಲಿ ಹೋಗಿ ವಿಚಾರ ಮಾಡಿದೆ, ಈ ಥರ ಮಾಡ್ತಾ ಇದ್ದೀನಿ ಅಂತ ಕೇಳಿದೆ. ಆಗ ಅಸ್ಟೆಂಟ್ ಡೈರೆಕ್ಟ್ರು ಪ್ರೀತಾ ಅಂತ ಅವರಿದ್ದರು, ಅವ್ರನ್ನ ಕೇಳೋತ್ತಿಗೆ ಆಯಿತು, ತುಂಬ ಒಳ್ಳೇದಾಗುತ್ತೆ ನೀವು ಮಾಡಿ ಅಂತ ಸಹಕಾರ ಕೊಟ್ಟರು. ಅವ್ರ ಮಾರ್ಗದರ್ಶನದಲ್ಲೇ ನಾವು ಮಾಡಿದೆ. ತಂದೆಯವರು ಏನು ಮಾಡ್ತಿದ್ರು? ಜಮೀನು ಕೆಲಸ ಅಷ್ಟೇ, ಕೃಷಿ ಮಾಡ್ಕೊಂಡಿದ್ರು. ಎಷ್ಟು ಜಮೀನು ಇತ್ತು ನಿಮಗೆ? ನಮಗೆ 1.5 ಎಕರೆ ಜಮೀನು ಇತ್ತು, ಅದರಲ್ಲಿ 3 ಜನ ತಂದಿರಿ, ಎಲ್ಲ 2.5 ಎಕರೆ ತಗೊಂಡಿದ್ದೀವಿ. ನಾನು 2.5 ಎಕರೆಯಲ್ಲಿ ಮೀನು ಮರಿನ ಸ್ಟಾರ್ಟ್ ಮಾಡಿದೆ. ಮತ್ತು ಆ ಟೈಮಿಂದ ಮತ್ತೆ ನಾನೀಗ 1 ಎಕರೆ ಜಮೀನು ತಗೊಂಡಿದ್ದೀನಿ, ಮತ್ತೆ ಅದನ್ನು ಮೀನು ಮರಿ ಮಾಡಿದ್ದೀನಿ. 1.5 ಎಕರೆಯಲ್ಲಿ ಇದೆ ನಮ್ಮದು. ಈಗ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೆ ಅಂತೇಳಿ ಹೇಳಿದ್ರಲ್ಲ, ಏನೇನು ಕೆಲಸ ಮಾಡಿಸ್ತಿದ್ರಿ ಮತ್ತು ಎಲ್ಲೆಲ್ಲಿ ಮಾಡಿಸ್ತಾ ಇದ್ರಿ? ಸರ್ ಇದು ಸಿವಿಲ್ ಮಾಡಿಸ್ತಿದ್ದೆ, ಕಾವೇರಿ ನೀರಾವರಿ ನಿಗಮ ಅಂತ. ಅಲ್ಲಿ ಬಂದು ಅದೇ ನಾನು ಕ್ಲಾಸ್ 1 ಕಾಂಟ್ರಾಕ್ಟರ್ ಹೋಗಿದ್ದೆ, ಬಟ್ ಆಗ್ತಾ ನನಗೆ ಬರ್ತಾ ಬರ್ತಾ ಲಾಸ್ ಆಗೋ, ಇದರಿಂದ ಇರಿಗೇಷನ್ ಅಂದಮೇಲೆ ಎಲ್ಲ ಕಡೆ ಇದ್ದೇ ಇರುತ್ತೆ. ಕಾವೇರಿ ನೀರು ನಮಗೆಲ್ಲ ಬರುತ್ತೆ ಅಂದರೆ ಸುತ್ತನು ಎಮೋತಿ ಪ್ರಾಜೆಕ್ಟ್ಸ್ ಏನೇನೆಲ್ಲ ವರ್ಕ್ ಇರುತ್ತೆ ಅಲ್ಲೆಲ್ಲ ಮಾಡ್ತಾ ಇದ್ದು, ಅಂದರೆ ನಮಗೆ ಸರಿಯಾಗಿ ಕಾಣಲಿಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ಈ ಕಡೆಗೆ ಡೈವರ್ಟ್ ಆಗ್ಬಿಟ್ಟು ಪೂರ್ಣ ಈ ಕಡೆಗೆ ತೊಡಗಿಸ್ಕೊಂಡ್ರಿ. ಸ್ಟಾರ್ಟಿಂಗ್ ಮಾಡಿ ಕಾಂಟ್ರಾಕ್ಟ್ ಮಾಡಿಸ್ತಿದ್ದೆ, ಇದನ್ನು ಮಾಡ್ತಿದ್ದೆ. ಆಮೇಲೆ ನನಗೆ ಮೀನು ಮರಿ ಸಾಕಾಣಿಕೆ ಮಾಡೋದು, ಮೀನು ಮರಿನ ಗ್ರೋತ್ ಮಾಡೋದು, ಅದನ್ನೇ ನನಗೆ ಹೆಚ್ಚು ಅನುಕೂಲ ಅನ್ನಿಸ್ತು. ಆಮೇಲೆ ಕಾಂಟ್ರಾಕ್ಟನ್ನು ಸಂಪೂರ್ಣ ಬಿಟ್ಬಿಟ್ಟೆ ನಾನು. ನಾನು 25 ಲಕ್ಷ 30 ಲಕ್ಷವರೆಗೂ ಕಾಂಟ್ರಾಕ್ಟರ್ ಒಂದ್ಸಲ ಬಿಲ್ ತಗೊಂಡಿದ್ದೀನಿ, ಆದರೆ ಅದರಲ್ಲಿ ನನಗೆ ನೆಮ್ಮದಿ ಇಲ್ಲ. ಇದರಲ್ಲಿ ನಂಗೆ ನೆಮ್ಮದಿ ಇದೆ, ಅದು ನನಗೆ 25-30 ಲಕ್ಷ ಬರದೇ ಇರ್ಬೋದು, ನೆಮ್ಮದಿಯಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, ಅಲ್ಲಿ ಏನು ಸಂಪಾದನೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಆಗ್ತಾ ಇದೆ. ಈಗ 1.5 ಎಕರೆ ತಂದೆಯವ್ರಿಗೆ ಜಮೀನು ಇತ್ತು ಅಂತ ಹೇಳಿದ್ರಲ್ಲ, ಏನೇನು ಬೆಳೀತಾ ಇದ್ರು ಅವರು? ಭತ್ತ ಮಾಡ್ತಾ ಇದ್ರು ಅವರು, ಬರೀ ಭತ್ತ, ವರ್ಷಪೂರ್ತಿ ಭತ್ತನೇ ಹಾಕ್ತಿದ್ದು, ಬೇರೆ ಏನು ಮಾಡ್ತಿರ್ಲಿಲ್ಲ. ಭತ್ತ ಮಾಡ್ಕೊಂಡು ಮನೆಗೆ ಇಟ್ಕೊಂಡು ಉಳಿದಿದ್ದನ್ನ ಮಾರಾಟ ಮಾಡ್ತಿದ್ರು. ಉಳಿದಿದ್ದು ಮಾರಾಟ ಮಾಡ್ತಿದ್ದು, ಅಷ್ಟಕ್ಕಷ್ಟೇ ಇತ್ತು ಆರ್ಥಿಕ ಪರಿಸ್ಥಿತಿನೂ. ಅಂದ್ರೆ ನಾವು ಅಣ್ಣ ತಮ್ಮದೆಲ್ಲ ಡಿವೈಡ್ ಆದ್ಮೇಲೆ ನನ್ನ ಪಾಡಿ ನಾನು ಇದನ್ನ ಮಾಡ್ಕೊಂಡೆ, ಮೀನು ಮರಿನ ಮಾಡೋಣ ಅಂತ ನನ್ನ ಸ್ನೇಹಿತ ಹೇಳಿದ್ಮೇಲೆ ಆ ತರ ಮಾಡೋಣ ಅಂತ ಮಾಡಿದೆ. ಈ ಮೀನು ಮರಿ ಸಾಕಾಣಿಕೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು ಮಾಡೋದಕ್ಕೆ ಮೊದ್ಲು? ಇಲ್ಲ, ನನಗೆ ಮೊದ್ಲು ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಅದೇ ನನ್ನ ಸ್ನೇಹಿತ ಹೇಳಿದ್ನಲ್ಲ, ಬಿ ಆರ್ ಪ್ರಾಜೆಕ್ಟ್ ಅಲ್ಲಿ ಗೌರ್ಮೆಂಟ್ ಫಿಶ್ ಫಾರಂ ಇತ್ತು, ಮೀನು ಮರಿ ಉತ್ಪಾದನಾ ಕೇಂದ್ರ. ಅಲ್ಲಿ ನನ್ನ ಫ್ರೆಂಡ್ ಅವನು ಅಲ್ಲಿಂದ ವರ್ಕ್ ಮಾಡ್ಕೊಂಡು ಅವನು ನನಗೆ ಹೇಳ್ದ, ಈ ತರ ನೀನು ಗೊರೂರಲ್ಲಿ ಮಾಡು, ಸುತ್ತಮುತ್ತ ಅಲ್ಲಿ ಹಾಸನ್ ಡಿಸ್ಟಿಕ್ ಅಲ್ಲಿ ಎಲ್ಲೂ ಒಂದು ಫಾರಂ ಇಲ್ಲ, ರೈತರುಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಮತ್ತೆ ನಿನಗೂ ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಆ ಇದ್ರ ಪ್ರಕಾರ ನಾನು ಮಾಡಿದೆ. ಹೇಗೆ ಶುರು ಆಯ್ತು ನೀವು ಮೀನು ಮರಿ ಅಭಿವೃದ್ಧಿ ಮಾಡ್ತಕ್ಕಂತ ಈ ಒಂದು ಕೆಲಸ? ಸ್ಟಾರ್ಟಿಂಗ್ ಅವ್ರು ಹೇಳಿದಾಗ, ಆಮೇಲೆ ನಾನು ಯೋಚನೆ ಮಾಡಿ ಇದು ಮಾಡಿದೆ, ಆಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆನೆ ಇದ್ರು. ಇಲ್ಲಿ ಮತ್ತೆ ಗುಂಡಿ ಎಲ್ಲ ಒರ್ಸಿದಾಗ ಬೇಜಾರು ಮಾಡ್ಕೋತಾರ, ನನ್ನ ಜಮೀನಿಗೆಲ್ಲ ಹಿಂಗೆ ಮಾಡ್ತಾವನಲ್ಲ ಅಂತ ಅಂದ್ರು. ಆಗ ಅವ್ರೇನು ವಿರೋಧ ಮಾಡ್ಲಿಲ್ಲ, ಸರಿ ಮಾಡಪ್ಪ ನೀನು ನೋಡೋಣ, ನೀನ್ ಮಾಡು, ನೀನೇನು ಒಳ್ಳೇದೇ ನಿನ್ನ ಯೋಚನೆ ಮಾಡ್ತೀಯ ಅಂತಂದ್ರು. ಆಗ ನಾನು ಒಂದು ಹೆಚ್ಚು ಕಡಿಮೆ ಒಂದು 10,000 ರೂಪಾಯಿ ಸ್ಟಾರ್ಟಿಂಗ್ ಖರ್ಚು ಮಾಡಿ ಒಂದು 5 ಗುಂಡಿ ಮಾಡಿಸ್ದೆ, ಒಂದು 50-70. 5 ಗುಂಡಿ ಮಾಡಿಸಿದಾಗ ಆಗಲ್ಲ, ಜೆಸಿಬಿಲ ಕಡಿಮೆ ಇತ್ತು ದುಡ್ಡು, ಒಂದು 15,000 ರೂಪಾಯಿ ಆಗಿತ್ತು ನನಗೆ. ಅದು ಮಾಡಿ ಒಂದು ವರ್ಷದಲ್ಲಿ ನನಗೆ ಒಂದು 10,000 ಪ್ರಾಫಿಟ್ ಆಯ್ತು. ಏನು ಗೊತ್ತಿಲ್ಲ ಏನಿಲ್ಲ, ಸಡನ್ ಆಗಿ 1,000 ಬಂತಂದ್ರೆ ಅದೊಂಥರ ನನಗೆ ಒಂಥರ ಆಶ್ಚರ್ಯ ಆಗೋಯ್ತು. ಏನಾದ್ರೆ ಪರವಾಗಿಲ್ವಲ್ಲ, ಏನೋ ಇದನ್ನ ಹೆಂಗ್ ಬೆಳೆಸೋದು ಏನು ಅಂತ ಅಲ್ಲಿ ನಾನು ಬಿ ಆರ್ ಪ್ಲೀಸ್ ಪಾನ್ ಮರಿ ತಂದು ಹಾಕಿದ್ದೆ ಒಂದು 10 ಲಕ್ಷ. ಅದು ಆ ಇಯರ್ ನನಗೆ ಒಂದು 10,000 ರೂಪಾಯಿ ಖರ್ಚು ಹೆಚ್ಚಲ ಕಳೆದ ಏನೋ ಒಂಥರ ಬಂದಂಗಾಯ್ತು. ಅದು ಖುಷಿ, ಅದು ಏನು ಅಂತಾನೆ ಗೊತ್ತಿಲ್ವಲ್ಲ, ಏನೋ ಹಿಂಗ ಆಗ್ತಲ್ಲ ಪರವಾಗಿಲ್ಲ ನಾವೇನು ಮಾಡಿದ್ಕೆ ಅನ್ಕೊಂಡ 10,000 ಇತ್ತು. ಆಮೇಲೆ ನೆಕ್ಸ್ಟ್ ಇಯರ್ ಇಲ್ಲ ಇಲ್ಲ ಛಲ ಬಿಡ್ದನ್ ಏನಾರ ಮಾಡ್ಬೋದನ್ನೋ ಮನಸ್ಸನ್ನ ಇದು ಮಾಡ್ಕೊಂಡು ಇನ್ನೂ ಇಂಪ್ರೂವ್ ಮಾಡೋಣ ಅನ್ಕೊಂಡು ಅದನ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಮತ್ತೆ ನನಗೆ ವರ್ಷ ವರ್ಷ ಇನ್ಕ್ರೀಸ್ ಆಗ್ತಾನೆ ಬಂತು, ಫಾರ್ಮರ್ಸ್ ಜಾಸ್ತಿ ಆಗ್ತಾ ಬಂದ್ರು. ನನಗೆ ಈಗ 100 ಜನ ಇದ್ದ ಫಾರ್ಮರ್ಸ್ ಈಗ ಒಂದು 2,000-3,000 ಜನ ಫಾರ್ಮರ್ಸ್ ಇದಾರೆ ನನಗೆ ಮೀನು ಮರಿ ಪರ್ಚೇಸ್ ಮಾಡೋವಂಥವ್ರು. ವರ್ಷದಲ್ಲಿ ನನಗೆ ವರ್ಷಕ್ಕೆ ಒಂದು 200-300 ಫಾರ್ಮರ್ಸ್ ಹೆಚ್ಚಾಗ್ತಾ ಹೋಗ್ತಾರೆ. ಎಲ್ಲ ಕಡೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಇದಾಗ್ತದೆ, ಪರಿಚಯ ಆಗ್ತದೆ. ನಾವು ಕೂಡ ಮೀನು ಮರಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅವರು ಅದು ಆಗಿದ್ರ ಮೇಲೆ ಮತ್ತೆ ಅವರೆಲ್ಲ ನಮಗೆ ಕಸ್ಟಮರ್ಸ್ ಆಗ್ಬಿಟ್ಟಿದ್ದಾರೆ, ಅವ್ರಿಗೂ ತುಂಬ ಅನುಕೂಲ ಆಗ್ತದೆ, ನಮಗೂ ಅನುಕೂಲ ಆಗಿದೆ ಆರ್ಥಿಕವಾಗಿ. ಈ ಮೀನು ಸಾಕಾಣಿಕೆ ಮಾಡೋದು ಮತ್ತೆ ಮೀನು ಮರಿಗಳ ಉತ್ಪಾದನೆ ಮಾಡೋದು ಎರಡು ಕೂಡ ಬೇರೆ ಬೇರೆ ಅಲ್ವಾ? ಮರಿ ಸಾಕಾಣಿಕೆ ಅದು ನರ್ಸರಿ ಇದ್ದಾಗೆ, ನಮ್ದೊಂಥರ ನರ್ಸರಿ. ನಾವು ಮರಿನ ಸಾಕಾಣಿಕೆ ಮಾಡಿ ಮತ್ತೆ ಅವ್ರಿಗೆ ಗ್ರೋತ್ ಮಾಡೋ ಟೈಪ್ ಮಾಡಿ ಕೊಡ್ತೀವಿ, ಒಂದು 2-2.5-3 ಇಂಚ್ವರೆಗೂ ಅವರು ಅಲ್ಲಿ ತಗೊಂಡೋಗಿ ಮತ್ತೆ ಸಾಕಾಣಿಕೆ ಮಾಡಿ ಡೆವಲಪ್ ಮಾಡ್ಕೊಂತಾರೆ. ಈಗ ಮೊದಲನೇ ವರ್ಷ ಎಷ್ಟು ಗುಂಡಿಗಳನ್ನು ಮಾಡಿದ್ರಿ ಸರ್? 5 ಮಾಡಿದ್ದೆ. 5 ಗುಂಡಿ ಮಾಡಿದ್ರಿ? 5, ಒಂದು 10 ಕ್ವಿಂಟಲ್ ಮಾಡಿದ್ದೆ. ನೆಕ್ಸ್ಟ್ ಇಯರ್ಗೆ ಒಂದು ಇನ್ನು 1/2 ಎಕರೆ ಮಾಡಿದೆ, 10 ಗುಂಡಿ ಆಯ್ತು. ಆ ನಂತರ ಮತ್ತೆ ನಾನು ಇಂಪ್ರೂವ್ ಮಾಡ್ಕೊಂಡು ಇನ್ನೊಂದು 1 ಎಕರೆ ಜಾಗನೂ ತಗೊಂಡು ಅಲ್ಲೂ ಮತ್ತೆ ಮೀನು ಮಾಡಿದ್ದೀನಿ. ಮತ್ತೆ ಈಗ ನಮ್ಮ ಇಲಾಖೆಯಿಂದ ನನ್ನ ಎಲ್ಲ ನೋಡ್ಬಿಟ್ಟು ಅವರು ನಾನೇನೇನು ಕೆಲಸ ಮಾಡ್ತೀನಿ ಏನೇನು ಇಂಪ್ಲಿಮೆಂಟ್ಸ್ ಮಾಡ್ತಿದ್ದಾರೆ ಅಂತೇಳಿ ಒಂದು RAS ಅಂತ ಒಂದು ಘಟಕ ಆಗಿದ್ದಿತ್ತು PMSY 50 ಲಕ್ಷದ್ದು. ಅದನ್ನು ನಾನು ತುಂಬ ಅದ್ಭುತವಾಗಿ ಹಾಸನ ಜಿಲ್ಲೆಯಲ್ಲಿ ಯಾರು ಮಾಡಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿ ಅದನ್ನು ಯೂಸ್ ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಈ ಮೀನು ಮರಿ ಉತ್ಪಾದನೆ ಶುರು ಮಾಡಿದ್ರೆ ಮೀನು ಸಾಕಾಣಿಕೆ ಶುರು ಮಾಡಿದ್ರು ಮೊದಲು ನೀವು? ಮೀನು ಮರಿನೇ ಉತ್ಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಮೀನು ಮರಿ ಉತ್ಪಾದನೆ ಮಾಡುವಂತದ್ದು ಹೇಗೆ, ಏನೇನು ಕೆಲಸ ಇರುತ್ತೆ, ಯಾವ ತಿಂಗಳಲ್ಲಿ ಅದನ್ನ ಪ್ರಾರಂಭ ಮಾಡ್ತೀರಿ, ಯಾವಾಗ ಮೀನು ಮರಿ ಮಾರಾಟ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ಅದ್ ಬಂದು ಜೂನ್ ಇಂದ ಸ್ಟಾರ್ಟ್ ಆಗುತ್ತೆ, ಜೂನ್ ಇಂದ ಜನವರಿವರೆಗೂ ಇರುತ್ತೆ. ಆ ಪ್ರೊಸೆಸಿಂಗ್ ಹೇಗೆ ಅಂದ್ರೆ, ಈಗ ನಾವು ನಮ್ದು ಹೊಂಡಗಳೆಲ್ಲ ಇದೆಯಲ್ಲ ಅದನ್ನ ಕಾಲಿಂದ ಅದನ್ನ ರೆಡಿ ಮಾಡ್ಕೊಂತೀವಿ, ನೀರ್ ತುಂಬಿ ಮತ್ತೆ ಮಿನೂರು ಮಾಡಿ ಅದಕ್ಕೆ 5 ದಿನದ ಮುಂಚೆ ಸಗಣಿ ಹಾಕಿ ಎಲ್ಲದೂ ರೆಡಿ ಮಾಡ್ಕೊಡ್ತೀವಿ. ಒಂದೊಂದು ಪಾಡಿ 1 ಲಕ್ಷ ತರ ಸ್ಪಾನ್ ಮರಿ ಅಂದ್ರೆ 5 ದಿನದ ಮರಿನ ಅವರು ಬ್ರೀಡ್ ಮಾಡ್ಕೊಡ್ತಾರೆ. 5 ದಿನದ ಮರಿಗೆ ದುಡ್ಡೆ ಕೊಡ್ತಾ ಇರ್ತೀವಿ ಇಲಾಖೆ ಗೌರ್ಮೆಂಟ್ ಫಾರ್ಮ್ ಇಂದ ಶಿವಮೊಗ್ಗ. ಅದು 1 ಲಕ್ಷಕ್ಕೆ 1.5 ಲಕ್ಷ ಇರುತ್ತೆ. ಆ ಇದನ್ನ ನಾವು ತಂದು ಬಿಟ್ಕೊಂಡು ಇಲ್ಲಿ ನಮ್ಗೆ ಯಾವ ಸೈಜ್ ಬರುತ್ತೆ ಆ ಸೈಜ್ ಮೇಲೆ ರೇಟ್ ಸಿಗುತ್ತೆ. ಈಗ ನಾವು 1 ತಿಂಗಳು ಸಾಕಿದ್ರೆ ಅದು 1 ಇಂಚ್ವರೆಗೂ ಬರುತ್ತೆ. ಅದು 1 ಲಕ್ಷಕ್ಕೆ 30,000, ಒಂದೊಂದು ವೆರೈಟಿ ಮೇಲೆ 40,000 ರೂಪಾಯಿವರೆಗೂ ಇದೆ 1 ಲಕ್ಷ ಮೀನು ಮರಿಗೆ. ಆ ಥರನ ಇದು ಮಾಡ್ಬೋದು. ಆಮೇಲೆ ಇಲ್ಲ ನಾವು ಇನ್ನೂ ಹೆಚ್ಚಾಗಿ ಇದು ಮಾಡ್ತೀವಿ ಅಂದರೆ 1 ರೂಪಾಯಿಗೆ 1.5 ರೂಪಾಯಿಗೆ 2 ಇಂಚು 2.5-3 ಇಂಚ್ ಬಂದರೆ ಅದನ್ನು ಸೇಲ್ ಮಾಡ್ತೀವಿ. ಅಂದರೆ ಮಾರ್ಟಲಿಟಿ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ನಾವೀಗ 1 ಲಕ್ಷ ತಂದ್ರೆ ನಮ್ಗೆ 25,000-30,000 ಆ ಇದರಲ್ಲಿ ಸಿಗುತ್ತೆ ನಮಗೆ. ಒಟ್ಟಿಗೆ ಈ ಮೂಲ ತಳಿ ಅನ್ನುವಂಥದ್ದು ಏನಿರುತ್ತೋ ಆ ಬೀಜ ಮಾತ್ರ ನೀವು ಅಲ್ಲಿಂದನೇ ತರಬೇಕು. ಇಂಡಿಯನ್ ಮೇಜರ್ ಕರ್ಪ್ ಅಂತ ಇದು IMC ಅಂತ ಹೇಳ್ತಾರೆ. ಅದೇನಂದ್ರೆ ಅದನ್ನು ಮರಿ ಮಾಡಲ್ಲ, ಇದರಲ್ಲಿ ಡ್ಯಾಮಲ್ಲಾಗ್ಲಿ ಕೆರೆಗಳಲ್ಲಾಗ್ಲಿ ಯಾವ್ದನ್ನು ಮರಿ ಮಾಡಲ್ಲ. ಅವಕ್ಕೆ ಮರಿ ಮಾಡಲಿಕ್ಕೆ ಅದನ್ನ ಸೂಕ್ತವಾಗಿ ಅವರು ಅದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಗೌರ್ಮೆಂಟ್ ಹೇಳದ್ನಲ್ಲ ಮೀನು ಮರಿ ಉತ್ಪಾದನಾ ಕೇಂದ್ರ, ಅವರು ಆ ಸೀಸನ್ ಅಲ್ಲೇ ಜೂನ್ ಇಂದ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಮರಿ ಮಾಡುತ್ತೆ. ಅವಾಗ ಅದನ್ನ ನಾವು ತರ್ತೀವಿ. ಮತ್ತೆ ಕೆರೆ ಬಿಟ್ಟಾಗ ಅವ್ರು ಏನ್ ನಬ್ ಕೊಟ್ಟಿರ್ತೀವಿ ಈ ಬಾಯ್ಲರ್ ಕೋಳಿ ತರ ಸಾಕಳದು ಮಾರದು, ಅದ್ ಬಿಟ್ರೆ ಮರಿ ಉತ್ಪಾದನೆ ಆಗಲ್ಲ. ಅದರಿಂದ ಅದು ವರ್ಷ ವರ್ಷ ಅವ್ರು ಬಿಡ್ಲೇಬೇಕು, ಮತ್ತೆ ಇದು ಮಾಡೇ ಮಾಡ್ತಾರೆ. ಈಗ ಎಷ್ಟು ತಳಿ ಮೀನಿನ ಮರಿಗಳನ್ನ ನೀವು ಉತ್ಪಾದನೆ ಮಾಡ್ತಿದ್ರಿ ಸರ್? ಈಗ ಒಂದು 5-6 ತಳಿ ಇಲ್ಲಿ ನಾವು ಸೇಲ್ಸ್ ಮಾಡ್ತೀವಿ. ಈಗ 5-6 ತಳಿ ಅಂತ ಅಂದ್ರೆ ಯಾವ್ಯಾವ ಅಂತ ಹೇಳ್ಬೋದ? ಕಟ್ಲ, ಗ್ರಾಸ್ ಕರ್ಪ್, ಕಾಮನ್ ಕರ್ಪ್, ರೋಹು, ಮುರುಗಾಲು, ಸಿಲ್ವರ್ ಕಾರ್ಪ್, ಮತ್ತೆ ಈಗ ಎಲ್ಲ ಹೊಸ ಇನ್ನೊಂದು ರೇಟ್ ಇದೆ ಮುರಾಲು, ಅದು ಬಂದಿದೆ, ತಿಲೇಪಿಯಾ ಬಂದಿದೆ, ಇದನ್ನೆಲ್ಲಾನು ಸೇಲ್ ಮಾಡ್ತೀವಿ. ಇದೆಲ್ಲ ಒಂದು ನೀವು ಭದ್ರಾವತಿಯಿಂದ ತರ್ತೀರಾ? ಇಲ್ಲ, ಸುಮಾರು ವೆರೈಟಿ ಬೇರೆ ಕಡೆ ತರ್ಸ್ಕೊಂತೀವಿ. ನಮ್ಮ ಗೌರ್ಮೆಂಟ್ ಫಾರ್ಮ್ ಭದ್ರಾವತಿ, ಅಲ್ಲಿ ಏನ್ ಮಾಡ್ತಾರೆ ಅದು ಮಾತ್ರ ಸಿಗುತ್ತೆ. ಇನ್ನು ಬೇರೆ ಬೇರೆ ತಳಿಗಳನ್ನ ಕೇಳ್ತಾರೆ, ಅದನ್ನ ಹೊರಗಡೆ ಆಂಧ್ರ, ಕಲ್ಕತ್ತಾ ಆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತೀವಿ. ರೈತರಿಗೆ ಯಾವ್ದು ಬೇಕು ಅದನ್ನ ಕೊಡೋ ತರ ಮಾಡ್ಕೊಂತೀವಿ. ಯಾಕೆಂದ್ರೆ ಅವರು ಬೇರೆ ಕಡೆ ಹೋಗಿ ತರ್ಲಿಕ್ಕೆ ಆಗಲ್ಲ, ಹೋಗ್ಬಾರ್ದು, ಮತ್ತೆ ತರ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾವ್ ಈಗ ಬಲ್ಕ್ ಆಗಿ ತರ್ಸ್ಕೊಂತೀವಿ. ಈಗ ಅವ್ರು ಕಡಿಮೆಗೆ 1,500, 200, 300 ಮರಿ ಅಂತ ಬೇಕು ಅಂತಾರೆ. ಒಂದ್ 100 ಕೇಳ್ತಾರೆ, ಒಂದ್ 200 ಕೇಳ್ತಾರೆ. ಆಗ ಅವರಲ್ಲೂ ಹೊರಗಡೆ ಹೋಗಿ ತರಕಾಗಲ್ಲ, ನಮ್ ಫಾರ್ಮ್ ಬಂತಾರೆ, ಎಷ್ಟ್ ಬೇಕು ಅಷ್ಟನ್ನ ಕೊಡ್ತೀವಿ. ಈಗ ದೂರದಿಂದ ಎಲ್ಲ ತರಿಸ್ತೀರಾ, ಅದನ್ನ ಅಲ್ಲಿಂದ ತರುವಂತ ಪ್ರೋಸೆಸ್ ಹೇಗಿರುತ್ತೆ? ಜೋಪಾನವಾಗಿ ಹಾಳಾಗ್ದಂಗೆ, ಅವಕ್ಕೆ ತೊಂದರೆ ಆಗದಂಗೆ ಹೇಗೆ ತರ್ತೀರಿ? ಇಲ್ಲ, ಅದು 90% ಹಾಳಾಗಲ್ಲ. ಅದೆಲ್ಲ ಆಕ್ಸಿಜನ್ ಹಾಕಿ ಅದು ಪ್ಯಾಕ್ ಮಾಡಿ ಇಷ್ಟು ಟೈಮ್ಗೆ ರೀಚ್ ಆಗ್ಬೇಕಂತ ಇರುತ್ತೆ ಅದು ಮೀನ್ ಮರಿ, ಆ ಟೈಮ್ ಕರೆಕ್ಟ್ ಆಗಿ ರೀಚ್ ಆಗುತ್ತೆ. ಅದರಿಂದ 90% ಏನೋ ಪ್ರಾಬ್ಲಮ್ ಆಗಲ್ಲ. ಪ್ರತಿ ಸಾರಿ ಮೀನ್ ಮರಿಗಳನ್ನ ತರಲಿಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕು ಅಥವಾ ಅವರೇ ಕಳಿಸ್ಕೊಡ್ತಾರ, ಹೇಗೆ ವ್ಯವಸ್ಥೆ? ಇಲ್ಲ, ಈಗೆಲ್ಲ ಸ್ವಲ್ಪ ಬದಲಾವಣೆ ಇದೆ. ನಾವು ಬರೀ ದುಡ್ಡನ್ನ ಇದು ಮಾಡಿದ್ರೆ ಸಾಕು, ಸೀದಾ ಮರಿನೇ ಬರುತ್ತೆ. ಮತ್ತಿಲ್ಲ, ಇನ್ನೊಂದೊಂದು ಟೈಮ್ ಕಲ್ಕತ್ತಾಯಿಂದ ಬಂದ್ರೆ ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ಬೇಕು, ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ತರ್ತೀವಿ. ಇಲ್ಲ ನೇರವಾಗಿ ಆಂಧ್ರಾದ್ರೆ ನೇರವಾಗಿ ಬರುತ್ತೆ. ಆ ಟೈಪ್ ತಂದು ಇಲ್ಲಿ ಬಿಡ ಅಂತದ್ ಹೇಗೆ, ಬಿಡ್ಲಿಕ್ಕೆ ಏನೇನ್ ತಯಾರಿ ಮಾಡ್ಕೊಂಡಿರ್ತೀರಿ ಸರ್? ಅದೇ ಫಸ್ಟ್ 5 ಡೇಸ್ ಮುಂಚೆ ಮಿನೂರ್ ಮಾಡ್ಕೊಂಡಿರ್ತೀವಿ, ಮಿನೂರ್ ಮಾಡಿ ಇದ್ ಮಾಡ್ಕೊಂಡಿದ್ವಿ. ಆಗ ತಂದು ಬಿಟ್ರೆ ಮತ್ತೆ ಕಡಲೆಕಾಯಿ ಹಿಂಡಿನ ನೆನ್ಸ್ಬಿಟ್ಟು ಹಾಕ್ಬೇಕು ಸಣ್ಣ ಮರಿಗಳಿಗೆ, ಅದು ಫುಡ್ ತಿನ್ನೋಂತ ಲೆವೆಲ್ ಇರಲ್ಲ. ಬಟ್ ಅದು ನೆಂದಿದ್ದನ್ನ ಅದನ್ನ ನೀರ್ ಕುಡಿತಾ ಇರುತ್ತಲ್ಲ, ಅದ್ರ ಮುಖಾಂತರ ಅದಕ್ಕೆ ಫುಡ್ ಆಗಿ ಪರಿವರ್ತನೆ ಆಗ್ತಾ ಇರುತ್ತೆ, ಫುಡ್ ಆಗ್ತಾ ಇರುತ್ತೆ ಅದಕ್ಕೆ. ಅದರಿಂದ ಆ ಟೈಪ್ ಮಾಡ್ತೀವಿ. ತಂದು ಈಗ ನೇರವಾಗಿ ಗುಂಡಿಗೆ ಬಿಟ್ಬಿಡ್ತೀರಾ ಅಥವಾ ಬೇರೆ ಏನಾದ್ರೂ ಡ್ರಮ್ಗಳಲ್ಲಿ ಸ್ವಲ್ಪ ದಿವಸ ಸಾಕಾಣಿಕೆ ಮಾಡಿ ಆಮೇಲೆ ಬಿಡ್ತೀರಾ ಹೇಗೆ? ಸರ್, ಇಲ್ಲ, ಡ್ರಮ್ಗೆ ಬಿಡಂತ ಇದೇ ಇಲ್ಲ, ಬಿಟ್ರೆ ಅವು ಬದುಕದೇ ಇಲ್ಲ. ಅವಕ್ಕೆ ಹೆಚ್ಚು ಫೇಸಸ್ ಬೇಕು. ಈಗ ನಾವೊಂದು ಮರಿ ಮಾಡಿಸ್ಲಿಕ್ಕೆ ಒಂದು ಇದ್ರಲ್ಲಿ ಯಾವ್ದೇ ಇದಾದ್ರೂ 1,00,000,000,000,000,000,000 ಮರಿ ಮಾಡಿಸ್ತಾರೆ. ಅದನ್ನ ನಾವು ಡಿವೈಡ್ ಮಾಡಿ ಅದು ಗ್ರೋತ್ ಆಗೋದು. ಮತ್ತೆ ಅದೇ ಪ್ರೊಸೆಸಿಂಗ್ ಮಾಡಿದ್ರೆ ಅವು ಬದುಕದೇ ಇಲ್ಲ. ನಮ್ಗೆ ಎಷ್ಟು ಜಾಗಕ್ಕೆ ಎಷ್ಟು ಮರಿ ಬಿಡ್ಬೇಕು ಅದೊಂದು ಕ್ಯಾಲ್ಕುಲೇಷನ್ ಇದೆ ಇಲಾಖೆಯಿಂದ, ಆ ಲೆಕ್ಕಾಚಾರದಲ್ಲಿ ಮಾಡ್ತೀವಿ. ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ನಿಮ್ಮ ಮೀನು ಮರಿ ಸಾಕಾಣಿಕೆ ಪ್ರಾರಂಭ ಆಗುತ್ತೆ ಸರ್? ಮೇ ಜೂನ್ ಮೇ ಜೂನಲ್ಲಿ ಪ್ರಾರಂಭ ಆಗ್ಬಿಡುತ್ತೆ ಕೆಲಸ. ಮೇ ಜೂನಲ್ಲಿ ಮಾಡ್ತೀವಿ. ಈಗ ಅಲ್ಲಿಂದ ಸ್ಪಾನ್ಸ್ ತರ್ತೀರಿ ಅಂತ ಹೇಳಿದ್ರಲ್ಲ, ಆ ಸ್ಪಾನ್ಸ್ ತಂದಿದ್ದನ್ನ ಯಾವ್ಯಾವ ಹಂತದವರೆಗೆ ಎಷ್ಟು ದಿವಸಗಳವರೆಗೆ ಸಾಕಾಣಿಕೆ ಮಾಡ್ತೀರಾ, ಯಾವ್ಯಾವ ಹಂತದಲ್ಲಿ ಏನೇನು ಬೆಲೆಯನ್ನ ನಿಗದಿ ಮಾಡಿ ಮಾರಾಟ ಮಾಡ್ತೀರಿ? ಸ್ಪಾನ್ ಅಂದ್ರೆ ನಾವು 1 ತಿಂಗಳು ಸಾಕ್ತೀವಿ. ಅದೇ ನಾವು 1 ಲಕ್ಷಕ್ಕೆ 1.5 ರೂಪಾಯಿ ಕೊಟ್ಟು ತಂದಿರ್ತೀವಿ. ಅದು 1 ತಿಂಗಳು ಸಾಕಿದ್ರೆ ನಮ್ಗೆ 1 ಲಕ್ಷಕ್ಕೆ 30,000. ಒಂದೊಂದಕ್ಕೆ ಒಂದೊಂದು ರೈಟ್ ಇದೆ. ಕಾಮನ್ ಕರ್ಪ್ ಒಂದು ರೈಟು, ಗ್ರಾಸ್ ಕರ್ಪ್ ಒಂದು ರೈಟು, ಕಟ್ಲಾಗ ಒಂದು ರೈಟು. ಆ ಥರ ಕಡಿಮೆ ಅಂದರೆ 1,30,000 ರೂಪಾಯಿ ಇರುತ್ತೆ 1 ಲಕ್ಷಕ್ಕೆ. 1,00,000 ರೂಪಾಯಿ, 1,00,000 ಅಂದರೆ ಕಟ್ಲ ಇದೆ ಅದು 400 ರೂಪಾಯಿ, ಗ್ರಾಸ್ ಕರ್ಪು ಅದು ಸ್ವಲ್ಪ ಜಾಸ್ತಿ. ಆ ಟೈಪಲ್ಲಿ ವೇರಿಯೇಷನ್ ಇರುತ್ತೆ. ಇನ್ನೂ ನಾವು ಹೇಳಿದ್ನಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಿನ ಚೆನ್ನಾಗಿ ಬೆಳೆಸಿದ್ರೆ ರೇಟ್ ಜಾಸ್ತಿ ಸಿಗುತ್ತೆ. 1 ರೂಪಾಯಲ್ಲಿ ಮಾರ್ತೀವಿ, 1.5 ರೂಪಾಯಿನೂ ಮಾರ್ತೀವಿ. ಅದು ಲೆಂತ್ ಬರುತ್ತೆ, ಗ್ರೋತ್ ಮೇಲೆ ಇದಿರುತ್ತೆ. ಆ ಟೈಪ್ ನಮ್ಗೆ ಹೆಚ್ಚು ಟೈಮ್ ತಗೊಳತ್ತೆ, ಫೀಡ್ ಜಾಸ್ತಿ ತಿನ್ನುತ್ತೆ, ಮಾರ್ಟಲಿಟಿ ಬರ್ತಾ ಇರುತ್ತೆ. ಆದ್ರಿಂದ ಅದು ಆ ರೈಟು ಫಿಕ್ಸ್ ಆಗುತ್ತೆ ಅದಕ್ಕೆ. ಈಗ 1 ಇಂಚ್ ಬರಬೇಕು ಅಂತ ಹೇಳಿದ್ರೆ, ಮತ್ತೆ ಫಿಂಗರ್ ಲಿಂಗ್ಸ್ ಅಂತ ಹೇಳಿ ಏನ್ ಕರಿತೀವಿ ಅಷ್ಟು ಬರಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕಾಗುತ್ತೆ ಸರ್? 1 ಮಂತ್ ಸಾಕು. 1 ಮಂತ್ ಫಿಂಗರ್ ಲಿಂಗ್ಸ್? ಒಂದ್ ಮಂತ್ ಬರುತ್ತೆ. ಫಿಂಗರ್ ಲಿಂಗ್ಸ್ ಅಲ್ದೇ ಮತ್ತಿನ್ನು ದೊಡ್ಡ ಮೀನುಗಳನ್ನು ಮಾರಾಟ ಮಾಡಬಹುದಾ ಬೀಜಕ್ಕೆ ಅಂತ ಹೇಳಿ? ಅಂದ್ರೆ ಅದೇ ನಾವು ಬೇರೆ ಸಪರೇಟ್ ಮಾಡಿ ಅದನ್ನ ಗ್ರೋತಿಂಗ್ ಮಾಡ್ಕೊಂತೀವಿ. ಸಪರೇಟ್ ಮಾಡಿ ಆರ್ಎಸ್ ಅದ್ರಲ್ಲೆಲ್ಲ ಗ್ರೋತೆ ಮಾಡೋದು ಆರ್ಎಸ್ ಫಂಡ್ಗಳಲ್ಲಿ. ಈಗ ಮೀನ್ ಮರಿಗಳನ್ನ ಲೆಕ್ಕ ಹಾಕೊಂಡು ಕೂತ್ಕೊಳಕ್ ಆಗೋದಿಲ್ಲ ಲಕ್ಷ ಸಂಖ್ಯೆಯಲ್ಲಿ, ಹೆಂಗ್ ಕೊಡ್ತೀರಾ ಒಂದ್ ಅಂದಾಜ್ನಲ್ಲಿ ಸರ್? ಅದು ಅಂದಾಜ್ ಏನಿಲ್ಲ, ಒಂದು ಬೀಕರ್ ಅಂತ ಬರುತ್ತೆ, 100 ml, 200 ml, 1 ಟೈಮು ಅದನ್ನ ಹಿಂಗ್ ಎತ್ಕೊಂತೀವಿ. ಆಗ ತಗೊಂಡ ಅದನ್ನ ಕೌಂಟ್ ಮಾಡಿದಾಗ ಒಂದ್ 500 ಬರುತ್ತೋ 300 ಬರುತ್ತೋ ಅದನ್ನ ಕೌಂಟ್ ಮಾಡ್ಕೊಂಡು ಅದನ್ನ ಒಂದು ಡ್ಯಾಮೇಜ್ ಆಗ ಕೌಂಟ್ ಮಾಡ್ಕೊಂತೀವಿ. ಆ ನಂತರ ಈಗ ಒಂದು 300 ಬಂತ, ಈಗ ಒಂದ್ 2,000 ಕೇಳಿದ್ರೆ ಒಂದ್ 6-7 ಬೀಕರ್ನ ಅಳತೆ ಮಾಡಾಕ್ತಿವಿ. ಆ ಟೈಪ್ ಅದು ಆ ಕಡೆ ಕಡೆ ಒಂದ್ 10% ಆಗುತ್ತೆ. ಪ್ರತಿ ಸಾರಿನೂ ಹಂಗೆ ಒಂದ್ಸರಿ ಲೆಕ್ಕ ಮಾಡ್ಕೊಂಡು ಆಮೇಲೆ ಒಂದ್ ಅಳತೆ ಕೊಡ್ಬೇಕು. ಆ ಪ್ರೊಸೆಸಿಂಗ್ ಬಿಟ್ರೆ ಬೇರೆ ತರ ಏನಿಲ್ಲ ಅದ್ರಲ್ಲಿ. ಎಲ್ಲದೂ ಮಾಡೋಕ್ಕಾಗಲ್ಲ. ಇನ್ನು ಹೆಚ್ಚು ದೊಡ್ಡ ಮರಿಗಳು ಬರುತ್ತಲ್ಲ, ಬೇಕಾದ್ರೆ ಒಂದು 2 ರೂಪಾಯಿ ಇರುತ್ತಲ್ಲ, ಅದನ್ನ ಒಂದು 200-300 ಕೇಳಿದ್ರೆ ಆ ಥರ ಕೊಡ್ಬೋದು. ಈಗ ಒಂದು 25,000-50,000 ಆದ್ರೆ ಲೆಕ್ಕಕ್ಕಾಗಲ್ಲ, ಎಲ್ಲ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಜಾಸ್ತಿ. ಈಗ ಸುಮಾರು 100,000 ಸ್ಪಾನ್ಸ್ ತರಿಸಿದ್ರೆ ಒಂದು 25,000-30,000 ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಲಾಸ್ ಆಗೋದಿಲ್ವಾ ಇದು? ಇಲ್ಲ, ನಾವು 1,500 ಮಾತ್ರ ಕೊಟ್ಟಿರ್ತೀವಲ್ಲ, ಅಲ್ಲಿ ಬರುತ್ತೆ 50% ವರೆಗೂ ಬರುತ್ತೆ, 50,000 ಕಮ್ಮಿ ಅಂದ್ರೆ 30-35 ಈ ತರ ಬರುತ್ತೆ. 50% ಬಂದ್ರು ನಮಗೆ ಮಾಮೂಲಿ ಅಂತ ಒಂದ್ ಮಂತ್ ಹಾಕಿರೋ 15,000 ಆಗುತ್ತಲ್ಲ, ನಾವೆಷ್ಟು ಕೊಟ್ಟಿರ್ತೀವಿ 1,500 ಕೊಟ್ಟಿರ್ತೀವಿ. ಇನ್ನ ಅದು ಇದು ಖರ್ಚು ಅಂದ್ರೂ ಇನ್ನೊಂದ್ 1,000-2,000 ಒಂದ್ 5,000 ಖರ್ಚು ಆಗ್ಬೋದು ಫೀಡು ಅದು ಇದು ಅನ್ಕೊಂಡು. 100,000 ಮರಿ ಸಾಕಾಣಿಕೆ ಮಾಡ್ಲಿಕ್ಕೆ 75% ಹಾಳಾಗುತ್ತೆ ಅಂತ ಅಂದ್ರೆ ಹೇಗೆ ಅದು ಹಾಳಾಗಿ ಹೋಗುತ್ತೆ ಅಷ್ಟೊಂದು? ಅಂದ್ರೆ ನಾವು ತಂದಾಗ ಅದು ಕೌಂಟಿಂಗ್ ಎಷ್ಟು ಬರುತ್ತೆ ಏನೋ ಅಂತ ಗೊತ್ತಿರಲ್ಲ, ಅದು ಇನ್ನು ತಲೆ ಕುದು ಟೈಪ್ ಇರುತ್ತೆ, ಬಹಳ ಸಣ್ಣದು, ಕೌಂಟಿಂಗ್ ಎಷ್ಟು ಬರುತ್ತೆ ಅಂತ ಗೊತ್ತಿರಲ್ಲ. ಮತ್ತೆ ಅವು ಉಳಿವಿಕೆ ಕಡಿಮೆ ಇರುತ್ತೆ, ಯಾವ ತರ ಅಂತ ಗೊತ್ತಾಗಲ್ಲ ಅದರಲ್ಲಿ. ಒಂದೊಂದ್ಸಲ ಬರುತ್ತೆ ಒಂದ್ 60%-70% ಬಂದಿರೋ ಉದಾಹರಣೆನೂ ಇದೆ, ಒಂದೊಂದ್ಸಲ 30-35 ಬಂದಿರೋದು ಇದೆ. ಆವರೇಜ್ ನಾವ್ ಒಂದ್ 30-40 ಅಂತ ಇಟ್ಕೊಂತೀವಿ, ಆ ಟೈಪ್ ಇದಿರುತ್ತೆ. ಈಗ ಬಿತ್ತನೆಗೆ ಅಂತ ಹೇಳಿ ನೀವು ತಂದಾಗ್ಲಿಂದ ಎಷ್ಟು ದಿವಸದವರೆಗೂ ಸಾಕಾಣಿಕೆ ಮಾಡ್ಬೇಕಾಗುತ್ತೆ, ಎಷ್ಟು ತಿಂಗಳವರೆಗೂ ಸಾಕಾಣಿಕೆ ಮಾಡ್ತೀರಿ? ಬಿತ್ತನೆಗೆ ಅಂದ್ರೆ ನಾವು ಒಂದ್ ತಿಂಗಳದ್ ಕೊಟ್ರೆ ಅದು ಗುಡ್ ಕ್ವಾಲಿಟಿ, ಒಂದ್ ತಿಂಗಳು, ಒಂದೂವರೆ ತಿಂಗಳು, 2 ತಿಂಗಳದ ಮರಿಗಳು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮರಿಗಳನ್ನ ಇಷ್ಟಪಡ್ತಾರೆ. ಈಗ ಹಿಂದೆ ಎಲ್ಲ ಸಣ್ಣ ಸಣ್ಣದ ಮರಿನೇ ಬಿಡ್ತಾ ಇದ್ರು, ಅವ್ರಿಗೆ ಲೆಕ್ಕ ಸಿಗ್ತಾ ಇರ್ಲಿಲ್ಲ, ಈಗೆಲ್ಲ ಒಂದು ಲೆಕ್ಕ ಕೌಂಟ್ ಮಾಡ್ಕೊಂಡು ಬಿಡ್ತಾರೆ. ಅವರು 10,000 ಬಿಡತ್ತಕ್ಕೆ ಈಗ ದೊಡ್ಡ ಮರಿಗಳಂದ್ರೆ 1,000-2,000 ಬಿಟ್ರೆ ಸಾಕು, ಅವ್ರಿಗೊಂದು ಲೆಕ್ಕ ಇರುತ್ತೆ, ಫಾಸ್ಟ್ ಗ್ರೋತಿಂಗ್ ಬಂದ್ಬಿಡುತ್ತೆ, ಅಡ್ವಾನ್ಸ್ 3 ನಮ್ಮಲ್ಲೇ ಗ್ರೋತ್ ಆಗ್ಬಿಟ್ಟಿರುತ್ತೆ. ಈ ಸಣ್ಣ ಮರಿ ಅದು ಇದು ಹಿಡಿಯುತ್ತೆ, ಈಗ ಜಿಲೇಬಿ ಮೀನು ಮರಿ ಹಿಡಿಯುತ್ತೆ, ಮುರುಗೋಡು ಹಿಡಿಯುತ್ತೆ, ಮತ್ತೆ ಕುಚ್ಚು ಇರುತ್ತೆ, ನಾಟಿ ಮೀನೇನಿದೆ ಅದ್ ಮರಿಗಳೆಲ್ಲ ಕ್ಯಾಚ್ ಮಾಡಾಕತ್ತೆ, ಅದು ಸರ್ವಲಿಟಿ ಕಡಿಮೆ ಮಾಡುತ್ತೆ ಇದ್ರಲ್ಲಿ ಕೆರೆಗಳಲ್ಲಿ. ಅದ್ರ ಬದಲು ಸ್ವಲ್ಪ ದೊಡ್ಡದು ಬಿರುಳುದ್ದ ಮರಿಗಳನ್ನ ಬಿಟ್ರೆ ಅವ್ರೇನ್ ಕೌಂಟ್ ಮಾಡ್ಕೊಂತಾರೆ, ಅದ್ರಲ್ಲೇನು 10% ಮಾತ್ರ ಲಾಸ್ ಆಗ್ಬೋದು, ಮಿಕ್ಕಿದೆಲ್ಲ ಸಿಗುತ್ತೆ. ಈಗ ತಂದಂತಹ ಮೀನು ಮರಿಗಳು ಪೂರ್ಣ ಖರ್ಚಾಗದೆ ಹೋದ್ರೆ ಏನ್ ಮಾಡ್ತೀರಿ? ಸರ್ ಇಲ್ಲ, ಖರ್ಚಾಗದೆ ಇರೋ ಉದಾಹರಣೆನೆ ಇಲ್ಲ, ಎಲ್ಲ ಸಾಲ್ಟೇಜ್ ಎಲ್ಲದ ಯಾವಾಗ್ಲೂ ಸಾಲ್ಟೇಜ್ ಬಿಟ್ರೆ 15 ಒಂದೇ ಒಂದ್ ಮೀನು ಮರಿ ಉಳಿದಿದೆ ಅನ್ನೋ ಇದೆ, ಪ್ರಶ್ನೆನೆ ಇಲ್ಲ. ನಿಮ್ಗೂ ಸಾಕಾಣಿಕೆಗೆ ಬೇಕಲ್ಲ, ಅದನ್ನ ಸಪರೇಟ್ ಆಗಿ ಇಟ್ಕೊಂಡಿರ್ತೀರಾ? ನಾವು ಸ್ವಲ್ಪ ನಮ್ಗೂ ಇಟ್ಕೊಂತೀವಿ, ನಮ್ಗೆ ಎಷ್ಟು ಬೇಕು ಏನ್ ಬೇಕು, ನಮ್ಗೂ ಒಂದು ಎಲ್ಲ ಕೆರೆ ಪಾಂಡ್ಗಳೆಲ್ಲ ದೊಡ್ಡ ದೊಡ್ಡದು ಮಾಡಿದ್ವಿ ಗ್ರೋತ್ ಮಾಡ್ಲಿಕ್ಕೆ, ಅದಕ್ಕೆ ನಾವ್ ಎಷ್ಟು ಬೇಕು ಹಾಕಂತ ಇರ್ತೀವಿ. ನೀವು ಒಂದ್ ವರ್ಷದಲ್ಲಿ ಎಷ್ಟು ಮೀನು ಸಾಕಾಣಿಕೆ ಮಾಡ್ತೀರಿ? ಸರ್ ಮೀನು ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಒಂದು 2-3 ಟನ್ ಅಷ್ಟು ಇದನ್ನ ಇದು ಮಾಡ್ತೀವಿ, ವರ್ಷ ಪೂರ್ತಿ ಸಿಗಬೇಕು ಆತರ ಮಾಡ್ಕೊಳ್ತೀವಿ. 2-3 ಟನ್ ನಮ್ಮಲ್ಲಿ ಮೀನು, 2-3 ಟನ್ ಬರಬೇಕು ಅಂತ ಅಂದ್ರೆ ಎಷ್ಟು ಲಕ್ಷ ಮರಿಗಳು ಬಿಟ್ಕೋಬೇಕಾಗುತ್ತೆ ನೀವು? ಅದು ವೆರೈಟಿ ಮೇಲೆ ಹೋಗುತ್ತೆ, ನಾವೇನಾದ್ರೆ ತಿಲೇಪಿಯ ಸಾಕಿದ್ರೆ ಅದೆಲ್ಲ ಒಂದು 300 ಒಂದು ಅಷ್ಟೇ, ಅದೇ ಕಟ್ಲಾ ಇದು ಮಾಡಿದ್ರೆ ಕಟ್ಲಾ IMC ಬರುತ್ತೆ, ಕಟ್ಲಾ ಗ್ರಾಸ್ ಊರವು ಇದೆಲ್ಲ ಬರುತ್ತಲ್ಲ, ಅದು ನಮ್ಗೆ ಒಂದು 1-1.5 ಕೆಜಿ ಬಂದ್ರು ಎಷ್ಟು, 1,000 ಮೀನಿಗೆ 1 ಟನ್ ಆಗುತ್ತೆ, ಹಂಗಂದ್ರೆ 1,000-5,000 ಹಿಂಗೆ ಹಾಕೊಂಡಿರ್ತೀವಿ ಅಷ್ಟೇ. ನಮ್ದು ಅಷ್ಟೊಂದು ಲಕ್ಷಗಟ್ಟಲೆ ಮರಿ ಇದ್ರು ನಾವು ಸಾಕಾಣಿಕೆ ಮಾಡೋಕ್ಕಾಗಲ್ಲ, ನಮ್ದು ಸಾಕಾಣಿಕೆ ಮಾಡೋಕ್ಕಾಗದೆ 1-2,000-3,000 ಮೀನು ಮರಿ. ಎಲ್ಲೆಲ್ಲಿಗೆ ಮೀನು ಮರಿಗಳನ್ನ ಕೊಡ್ತೀರಿ ನಾಗರಾಜು? ಸರ್ ಈ ಕಡೆ ನಮ್ದು ಸ್ವಲ್ಪ ನಾರ್ತಿಗೆ ಕೇಳ್ತಾರೆ, ಸ್ವಲ್ಪ ಟ್ರಾನ್ಸ್ಪೋರ್ಟೇಶನ್ ಕಷ್ಟ ಅಂತ ಹೇಳಿ ನಮ್ಗೆ ಬೇಡ, ನೀವು ಅಲ್ಲೇ ನಿಯರೆಸ್ಟ್ ಎಲ್ಲರು ಸಿಗುತ್ತೆ ಅಲ್ಲಿ ತಗೊಳ್ಳಿ ಅಂತ ಹೇಳ್ತೀವಿ. ನಮ್ಗೆ ಈ ಕಡೆ ಸೌತ್ ಅಲ್ಲೆಲ್ಲ ಚೆನ್ನಾಗಿ ಹೋಗುತ್ತೆ, ನಮ್ಮ ಸರೌಂಡಿಂಗ್ ಹಾಸನ ಜಿಲ್ಲೆ ಅಕ್ಕಪಕ್ಕ ಜಿಲ್ಲೆಗಳು ಎಲ್ಲದಕ್ಕೂ ಹೋಗುತ್ತೆ, ಮಂಡ್ಯ, ಮೈಸೂರು, ತುಮಕೂರು, ಮತ್ತೆ ಬೆಂಗಳೂರು, ಈ ಕಡೆ ಚಿಕ್ಕಮಂಗ್ಳೂರು, ಮಂಗಳೂರು, ಕೊಡಗು, ಈ ಜಿಲ್ಲೆಗಳಿಗೆ ಹೋಗುತ್ತೆ. ಮತ್ತೆ ಈ ಕಡೆ ನಮ್ ಕೇರಳನೂ ಹತ್ರ, ಕೇರಳದಿಂದ ತಗೊಂತಾರೆ. ಆಂಧ್ರಕ್ಕೂ ಹೋಗುತ್ತೆ? ಇಲ್ಲ, ಆಂಧ್ರದಲ್ಲಿ ಜಾಸ್ತಿ ಪ್ರೊಡಕ್ಷನ್ ಅವರೇ ಮಾಡ್ತಾರೆ, ನಮ್ ಕಡೆಯಿಂದ ಏನು ಹೋಗಲ್ಲ. ಆಂಧ್ರದಲ್ಲಿ ಹೆಚ್ಚು ಮೀನು ಸಾಕಾಣಿಕೆ ಮಾಡ್ತಾರಲ್ವಾ? ಅಲ್ಲಿ ಹೆಚ್ಚಿದೆ ಸರ್, ಗವರ್ನಮೆಂಟ್ ಅವ್ರಿಗೆ ಅದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಅವರಲ್ಲಿ ಗದ್ದೆ ಬೆಳೆಯಲ್ಲ, ಗದ್ದೆನೆ ಹೊಂಡಗಳಾಗಿ ಪರಿವರ್ತನೆ ಮಾಡ್ಕೊಂಡು ಅದಕ್ಕೆ ಅವ್ರು ನೀರು ಕೊಡ್ತಾರೆ ಅಲ್ಲಿ ಗವರ್ನಮೆಂಟ್, ಮೀನು ಬರೀ ಬೆಳಿಲಿಕ್ಕೆ. ಮತ್ತೆ ಭೀಮಾವರಂ, ಗೋದಾವರಿ 2 ಡಿಸ್ಟಿಕ್ ಬಂದು ಫಿಶೇ ಮಾಡೋದವ್ರು, ಫುಲ್ 2 ಡಿಸ್ಟಿಕ್ ಫುಲ್ ಫಿಶೇನೆ, ಫಿಶ್ ಮತ್ತೆ ಸೀಗಡಿ, ವಾಟರ್ ಕಲ್ಚರ್ ಒಟ್ಟಿನಲ್ಲಿ ಟೋಟಲ್. ಡ್ಯಾಮ್ಗಳಲ್ಲಿ ಮತ್ತೆ ಕೆರೆಗಳಲ್ಲಿ ನಮ್ಮ ಇಲಾಖೆಯವರು ಕೂಡ ಮೀನನ್ನ ಮರಿಗಳನ್ನ ಬಿಡ್ತಾರೆ, ಅವ್ರಿಗೂ ಕೂಡ ಇಲಾಖೆಗೂ ಕೂಡ ಮೀನು ಮರಿಗಳ ಉತ್ಪಾದನೆಯನ್ನ ತಾವು ಒದಗಿಸ್ತೀರಾ ಹೇಗೆ? ಸರ್ ಖಂಡಿತ, ನಮ್ಗೂ ವರ್ಷಕ್ಕೆ ಇಷ್ಟು ಅಂತ ಕೊಡ್ತಾರೆ ಅಲಾಟ್ಮೆಂಟ್ ಹಾಕಿ, ಈ 1,00,000 ನೀವು ಈ ಡ್ಯಾಮ್ಗೆ ನೀವು ಇದು ಮಾಡಿ. ಹೋದ್ಸಲ KRS ಹಾಕಿದ್ದು ನಮ್ಗೆ, ಅಲ್ಲಿ ಕೊಟ್ಟಿದ್ರು KRS ಬಿಡಿ ಅಂತ, ಅಲ್ಲಿಗೆ 60,000 ಅಲ್ಲಿಗೆ KRS ಹಾಕಿದ್ದು. ಇಲ್ಲಿ ಹೇಮಾವತಿ ಡ್ಯಾಮ್ಗೂ ಬಿಡ್ತಾರೆ? ಹೇಮಾವತಿ ಡ್ಯಾಮ್ ಒಂದೊಂದ್ಸಲ ಒಂದೊಂದು ಡ್ಯಾಮ್ಗೆ ಕೊಡ್ತಾರೆ, ಅವ್ರು ಯಾವ್ದಕ್ಕೆ ಇದು ಮಾಡ್ತಾರೆ ಆ ಟೈಮ್ಗೆ ನಮಗೆ ಅಲಾಟ್ಮೆಂಟ್ ಹಾಕ್ಕೊಡ್ತಾರೆ. ಈ ಮೀನು ಮರಿಗಳ ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅಂತಂದ್ರೆ ಇಲ್ಲಿಂದ ಏನ್ ರೈತರು ಪಾಪ ತಗೊಂಡು ಹೋಗ್ತಾರೆ, 1,000 ತಗೊಂಡು ಹೋಗ್ಬೋದು, 2,000 ತಗೊಂಡು ಹೋಗ್ಬೋದು, 500 ತಗೊಂಡು ಹೋಗ್ಬೋದು, ತಗೊಂಡೋದಂತಹ ಮರಿಗಳು ಹೆಚ್ಚು ಬಾಳಿಕೆ ಬರಬೇಕು, ಹೆಚ್ಚು ಬದುಕಬೇಕು, ಅವು ಚೆನ್ನಾಗಿ ದೊಡ್ಡವಾಗಬೇಕು ಅಂತ ಅಂದ್ರೆ ಯಾವ ರೀತಿ ನೀವು ಗುಣಮಟ್ಟ ನಿಯಂತ್ರಣವನ್ನು ಮಾಡ್ತಾ ಇದ್ರಿ? ಸರ್ ಇಲ್ಲ, ನಮ್ಮ ಮೀನ್ ಮರಿಗಳೆಲ್ಲ ನಾವು ಒಳ್ಳೆ ಫೀಡ್ ಹಾಕಿರ್ತೀವಿ, ಹೆಲ್ತಿ ಆಗಿರುತ್ತೆ. ಇಲ್ಲಿ ಮೀನ್ ಮರಿ ಎಲ್ಲ ಚೆನ್ನಾಗಿರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಏನ್ ಮಾಡ್ತೀವಿ, ಅದು ಅವರ ಎಷ್ಟು ಮರಿ ಹಾಕಿ ಒಂದು ಪ್ಯಾಕಿಂಗ್ ಎಷ್ಟು ಮರಿ ಹಾಕ್ಬೇಕು ಅಷ್ಟು ಮರಿನೇ ಹಾಕಿ ಆಕ್ಸಿಜನ್ ಹಾಕಿ ಅವ್ರು ಎಷ್ಟು ಟೈಮ್ ತಗೊಂಡು ಹೋಗ್ತಾರೆ, ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಅವರ್ಗೆ ಹೋಗ್ಬೋದು ಅವರು, ಈ 3 ಅವರ್ಸ್ಗೆ 4 ಅವರ್ಸ್ಗೆ ಇಲ್ಲ ಒಂದು 10 ಅವರ್ಸ್ ಆಗುತ್ತೆ, ಇಲ್ಲ 24 ಅವರ್ಸ್ ಆಗುತ್ತೆ ನಾನು ಹೋಗಕ್ಕೆ ಅಂದಾಗ ಅದಕ್ಕೆ ತಕ್ಕನಾಗೆ ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ಹೇಗೆ ಅಂದ್ರೆ ಈಗ ಇಲ್ಲೇ ಹತ್ತಿರದಲ್ಲಿ ಹೋಗ್ತೀನಿ ಅಂದ್ರೆ ಒಂದು 500 ಮರಿನ ಒಂದು ಪ್ಯಾಕಿಂಗ್ ಹಾಕ್ಬಿಡ್ತೀವಿ. ಒಂದು 2 ಗಂಟೆ ಹೋಗ್ತೀನಿ ಅಂದ್ರೆ ಒಂದು 500 ಮರಿ, ಅದೇ 4 ಗಂಟೆ ಆಗುತ್ತಂದ್ರೆ ಒಂದು ಇನ್ನೊಂದು 200 ಕಮ್ಮಿ ಮಾಡ್ತೀವಿ. ರೇಷನ್ ಎಲ್ಲ ಹಾಕ್ತಿವಿ ನಾವು, ಕಡಿಮೆ ಕಡಿಮೆ ಮಾಡ್ತೀವಿ. ಅವ್ರಿಗೊಂದು ಡ್ಯಾಮೇಜ್ ಬರಬಾರ್ದು. ನಾವ್ ಹೇಳ್ತೀವಿ, ಏನಾದ್ರು ಡ್ಯಾಮೇಜ್ ಬಂದ್ರೆ ನಾನು ರಿಪ್ಲೇಸ್ಮೆಂಟ್ ಮಾಡ್ತೀನಿ, ನೀವು ಬೇಕಾದ್ರೆ ವಿಡಿಯೋ ಮಾಡಾಕಿ, ಬರೀ ಡ್ಯಾಮೇಜ್ ಇದ್ರೆ ನಾವು ಜವಾಬ್ದಾರಿ. ಬಟ್ ಅವ್ರು ಪ್ಯಾಕ್ ಓಪನ್ ಮಾಡ್ಕೊಬಾರ್ದು, ಅಲ್ಲಿಗೆ ತಲುಪೋವರೆಗೂ ಪ್ಯಾಕ್ ಓಪನ್ ಮಾಡಬಾರ್ದು, ಓಪನ್ ಮಾಡಬಾರ್ದು. ಅಕಸ್ಮಾತ್ ತಗೊಂಡು ಹೋಗಿ ಏನಾದ್ರು ಡ್ಯಾಮೇಜ್ ಗಿಮೇಜ್ ಮಾಡ್ಕೊಂಡ್ರೆ ಅದು ಅವ್ರದ್ದು. ಇದು ಪ್ಯಾಕ್ ಓಪನ್ ಆಗದಂಗೆ ಇದ್ರೆ ಅದೇನು ಆಗಲ್ಲ, ಹಾಗಾದಕ್ಕೆ ನಾವು ರೆಸ್ಪಾನ್ಸಿಬಲ್ ಇರ್ತೀವಿ ಜೊತೆಗೆ. ಅವ್ರೇನ್ ಸಾಕ್ಲಿಕ್ಕೆ ಅಂತ ತಗೊಂಡು ಹೋಗ್ತಾರಲ್ಲ, ಎಲ್ಲವೂ ಕೂಡ ಬದುಕ್ತವ ಹೇಗೆ? ಸರ್ ಇಲ್ಲ, ಅವ್ರಿಗೂ 30% 40% ಅಷ್ಟೇ. ಅಂದ್ರೆ ಅದೇ ಒಂದು ಮರಿ ಇದ್ರ ಮೇಲೆ ಬರುತ್ತೆ. ಕೆರೆಗಳಲ್ಲಿ ಎಂಟಿ ಕೆರೆ ಖಾಲಿ ಇರುತ್ತೆ, ಡ್ರೈ ಆಗಿ ಚೆನ್ನಾಗಿ ನೀರು ಬಂದಿರುತ್ತೆ, ಆಗ ಅದು ಮೀನ್ ಮರಿ ಒಂದು 70% ಉಳಿಯುವಂತ ಲಕ್ಷಣಗಳಿರುತ್ತೆ. ಫುಲ್ ಡ್ರೈ ಆಗಿರುತ್ತೆ, ಯಾವುದೇ ಮೀನ್ ಇರಲ್ಲ. ಈಗ ನಾನ್ ವೆಜ್ ಮೀನ್ಸ್ ಬರುತ್ತೆ, ಇದನ್ನೆಲ್ಲಾನು ಕ್ಯಾಚ್ ಮಾಡಿ ಹಿಡಿಯುವಂತದ್ದು, ಈ ಮುರುಗೋಡು ಜಿಲೇಬಿ ಆತರ ಸುಮಾರು ವೆರೈಟಿ ಇದೆ. ಅದೇನ್ ಮಾಡುತ್ತೆ, ಮೀನ್ ಮರಿಗಳು ಫುಡ್ಗೋಸ್ಕರ ಎಲ್ಲಾನು ಹಿಡಿದಾಕ್ಬಿಡುತ್ತೆ, ಆಗ ನಮ್ಗೆ ಮಾರ್ಟಾಲಿಟೀಸ್ ಕಡಿಮೆ ಆಗುತ್ತೆ. ಈಗ ಏನು ಇಲ್ಲ ಅಂದ್ರಲ್ಲಿ 70-80% ಮೀನ್ ಮರಿ ಉಳ್ಕೊಳ್ಳುತ್ತೆ. ಆ ಟೈಪ್ ಇದೆ ಅದು. ಈಗ ಮೀನು ಮರಿ ಸಾಕಾಣಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಎಷ್ಟು ಪಾಂಡ್ಗಳಿದಾವೆ ನಿಮ್ಮ ಹತ್ರ? ಮೀನು ಸಾಕಾಣಿಕೆ ಮಾಡ್ಲಿಕ್ಕೆ ಎಷ್ಟಿದಾವೆ? ಸರ್ ಮೀನ್ ಮರಿಗೆ ನಾನು ಒಂದು ಈಗ ಹೆಚ್ಚು ಕಡಿಮೆ 1 ಎಕರೆಯಲ್ಲಿ ಮೀನ್ ಮರಿಗಿದೆ, 1 ಎಕರೆಯಲ್ಲಿ ನರ್ಸರಿ ಮಾಡಿದ್ದೀನಿ ಮರಿಗಳನ್ನ ಇದು ಮಾಡ್ಲಿಕ್ಕೆ, ಇನ್ನೊಂದು 1/2 ಎಕರೆಯಲ್ಲಿ ನಾನು ಗ್ರೋತ್ ಮಾಡ್ಲಿಕ್ಕೆ ಬಿಟ್ಕೊಂಡಿದ್ದೀನಿ. ಮತ್ತೆ ಅದೇ ಹೇಳಿದಲ್ಲಿ ಇನ್ನೊಂದು ಅಡ್ವಾಂಟೇಜ್ ನನಗೆ, ಒಂದು ಮೇಲೆ ಕೋಳಿ ಶೆಡ್ಡು ಮಾಡಿದ್ದೀನಿ, ಕೆಳಗೆ ಮೀನಿದೆ, ಒಂದೇ ಜಾಗದಲ್ಲಿ 2 ಇದೆ. ಅದರಲ್ಲಿ ಕೋಳಿ ಇದೆಲ್ಲ ಇಕ್ಕೆಗಳೆಲ್ಲ ಹೋಗುತ್ತೆ, ಅದು ಪ್ಲಾಂಟೇನ್ಸ್ ಆಗಿ ಮತ್ತೆ ಪರಿವರ್ತನೆಗೆ ಅದಕ್ಕೆ ಮೀನಿಗೆ ಫೀಡ್ ಆಗಿ ಸಿಗುತ್ತೆ. ಕೋಳಿ ಸಾಕಾಣಿಕೆ ಮೀನ್ ಸಾಕಾಣಿಕೆ ಎರಡನ್ನೂ ಒಟ್ಟಿಗೆ ಮಾಡಬಹುದು? ಖಂಡಿತ, ತುಂಬಾ ಹೆಲ್ಪ್ ಆಗುತ್ತೆ. ಒಂದೇ ಜಾಗದಲ್ಲಿ ಅಂದ್ರೆ ಫುಡ್ ಕಡಿಮೆ ಆಗುತ್ತೆ, ನಮ್ಗೆ ಫುಡ್ ಅಷ್ಟು ಬೇಕಾಗಲ್ಲ. ಕೋಳಿ ಕೆಗಳೋದು, ಕೋಳಿ ತಿಂದಿದ್ದು ಅಷ್ಟಾಗಿ ಡೈಜೆಷನ್ ಆಗಿರಲ್ಲ ಫೀಡ್, ಅದು ತಿಂದಿರುತ್ತಲ್ಲ ಮತ್ತೆ ಅದು ಇದ್ರ ಮುಖಾಂತರ ಹೋದಾಗ ಅದಕ್ಕೆ ಸ್ವಲ್ಪ ಫೀಡ್ ಸಿಗುತ್ತೆ ಮೀನ್ಗೆ. ಕೋಳಿ, ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ರ ಅಲ್ವಾ? ಹೌದೌದು, ನಾಟಿ ಕೋಳಿ. ನಾಟಿ ಕೋಳಿ ಎಷ್ಟು ಸಾಕಾಣಿಕೆ ಮಾಡ್ತಿದ್ರಿ ಸರ್? ಈಗ ನನಗೆ ಇಲ್ಲಿ ಒಂದು 200-250 ಒಂದ್ ಟೈಮಲ್ಲಿ ಬಿಟ್ಕೊಂಡು ಮಾಡಬಹುದು. ಮೊಟ್ಟೆಗೆನೆ ಕೊಟ್ಟರೆ ಸಖತ್ ಬೆನಿಫಿಟ್ ಇದೆ ಅದು. ಮೊಟ್ಟೆಗೆ ಒಂದ್ 15 ರೂಪಾಯಿ ಹಂಗ ಹೋಗುತ್ತೆ. ಡೈಲಿ ನಮ್ಗೊಂದು 20-30 ಮೊಟ್ಟೆ ಬಂದ್ರು ಬೇಕಾದಷ್ಟು ದುಡ್ಡಾಗುತ್ತೆ. ಕೋಳಿ ಪ್ರತಿ ಸಾರಿ ನೀವೇ ಅಭಿವೃದ್ಧಿ ಮಾಡ್ತಾ ಹೋಗ್ತೀರಾ ಅಥವಾ ಬೇರೆ ಕಡೆಯಿಂದ ಮರಿ ತರ್ತೀರಾ? ಮರಿ ಮಾಡ್ಸ್ಕೊಂತೀವಿ ನಾವು, ಸೇಲ್ಸ್ ಕಡಿಮೆ, ಹೆಚ್ಚಿದ್ರೆ ಸೇಲ್ಸ್ ಮಾಡ್ತೀವಿ, ಮೊಟ್ಟೆಗೆನೆ ಹೆಚ್ಚಾಗಿ ಇದು ಮಾಡ್ಕೊಂತೀವಿ. ಈ ಕೋಳಿ ಮತ್ತೆ ಮೀನು ಸಾಕಾಣಿಕೆ ಮಾಡ ಅಂತ ಒಂದು ಯೂನಿಟ್ ಇದೆಯಲ್ಲ, ಅದಕ್ಕೆ ಎಷ್ಟು ಖರ್ಚಾಯ್ತು ಮತ್ತೆ ಎಷ್ಟು ಪ್ರದೇಶದಲ್ಲಿದೆ ಅದು? ಸರ್ ಅದು 150 ಒಂದು ದೊಡ್ಡ ಪಾಂಡ್ ಇದೆ, ಅದಕ್ಕೆ ನಾನು ಒಂದು 20-40 ಕೋಳಿ ಶೆಡ್ ಮಾಡಿದ್ದೀನಿ. ಅವು ಬೆಳಿಗ್ಗೆ ಬಿಟ್ಟರೆ ಹೊರಗೆ ಬಂದು ಫಾರ್ಮ್ ಒಳಗೆಲ್ಲ ಮೇಕೊಂತವೆ, ಮತ್ತೆ ರಾತ್ರಿಗೆ ಸಂಜೆ ಅವು ಹೋಗ್ತವೆ, ಮತ್ತೆ ಜೊತೆಗೆ ಸ್ವಲ್ಪ ಒಂದು 50% ಫೀಡ್ ಕೊಟ್ಟರೆ ಸಾಕು ನಾವು, ಜೊತೆಗೆ ತಿನ್ಕೊಂಡು ಅದೇನೆ 1 ಎಕರೆಲ್ಲೆಲ್ಲ ಓಡಾಡ್ಕೊಂಡು ಮತ್ತೆ ಹೋಗುತ್ತೆ. ಅದ್ರೊಳಗೇನೆ ಅವೇ ಹೋಗ್ತವೆ, ನಾವೇನು ಇದು ಮಾಡಂಗಿಲ್ಲ, ಬೆಳಗ್ಗೆ ಓಪನ್ ಮಾಡಿದ್ರೆ ಬರ್ತವೆ ಮತ್ತೆ ಹೋಗ್ತವೆ. ಇಸ್ರೇಲ್ ಮಾದರಿಯ ಒಂದು ಯೂನಿಟ್ ಮಾಡ್ಕೊಂಡಿದ್ದೀರಿ, ಅದರದ್ದು ಉಪಯೋಗಗಳು ಏನು ಮತ್ತೆ ಅನುಕೂಲಗಳೇನು? ಸರ್ ಅದು RAS ಅಂತ, ಸರ್ಕ್ಯುಲೇಷನ್ ಅಕ್ವಾ ಕಲ್ಚರ್ ಅಂತ, ನೀರನ್ನ ಮರುಬಳಕೆ ಮಾಡ್ಕೊಂಡು ಮೀನು ಸಾಕಾಣಿಕೆ ಮಾಡುವಂತದ್ದು. ಅದು ಅಂದ್ರೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆಸಬಹುದು ಅನ್ನೋ ಪ್ರಾಜೆಕ್ಟ್, ಅದು ನಮ್ಗೆ ಇಲಾಖೆಯವರು ಮಾಡ್ಕೊಟ್ಟಿದ್ದು ಮಾಡಿ ಅಂತ. ಅದು ಸಖತ್ ಹೆಲ್ಪ್ಫುಲ್ ಮಾತ್ರ, ಈಗ ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಅಂದ್ರೆ ನಾವೀಗ ಗ್ರೋತ್ ಈಗ ತಿಲೇಪೇ ಬೆಳಿತಾ ಇದೀವಿ, ಅದರಲ್ಲಿ ಮತ್ತೆ IMC ಬೆಳಿತೀವಿ, ಅದು ತುಂಬಾ ಹೆಲ್ಪ್ ಆಗಿದೆ. ಎಷ್ಟು ಖರ್ಚಾಯ್ತು ಅದಕ್ಕೆ? ಸರ್ ಅದು 50 ಲಕ್ಷ ಪ್ರಾಜೆಕ್ಟ್, 60-40 ಆ ಪ್ರಾಜೆಕ್ಟ್ ಅಲ್ಲಿ ಮಾಡಿರೋದು, ನಮ್ದು ಸೇರ್ ಇರುತ್ತೆ ಮತ್ತೆ ಗವರ್ನಮೆಂಟ್ ಸೇರು ಬರುತ್ತೆ ಅದರಲ್ಲಿ. ಅಲ್ಲಿಂದ ಸಹಾಯಧನವೂ ಕೂಡ ನಿಮಗೆ ಸಿಕ್ಕಿದೆ? ಸಿಕ್ಕಿದೆ ಸರ್. ಅದು ಎಷ್ಟು ಪಾಂಡ್ಗಳಿದಾವ ಅದ್ರೊಳಗೆ? 8 ಪಾಂಡ್ ಮಾಡಿದ್ವಿ, 25 ಅಡಿ 25 ಅಡಿ ಇದ್ವು, ಒಂದೊಂದು 8 ಪಾಂಡ್ ಮಾಡಿದ್ವಿ. ಅಲ್ಲಿ ನಿಮ್ಗೆ ಯಾವ ತಳಿ ಬೇಕೋ ಆ ತಳಿ ಸಾಕಾಣಿಕೆ ಮಾಡ್ಕೊಂಡು, ಯಾವ ಮೀನ್ ಬೇಕಾರ ಸಾಕಾಣಿಕೆ ಮಾಡ್ತೀವಿ, ಬೇಕಂದ್ರೆ ಮರಿನೂ ಸಾಕಾಣಿಕೆ ಮಾಡ್ಕೊಂತೀವಿ, ಗ್ರೋತ್ ಮಾಡ್ಕೊಂತೀವಿ, ಎಲ್ಲದಕ್ಕೂ ಹೆಲ್ಪ್ ಮಾಡ್ಕೊಂಡು ಹೆಲ್ಪ್ ಆಗ್ತಾ ಇದೆ ಅದು. ಮೀನು ಸಾಕಾಣಿಕೆ ಮತ್ತೆ ಮೀನು ಮರಿ ಸಾಕಾಣಿಕೆಯನ್ನ ಪ್ರಾರಂಭ ಮಾಡಿದ ಮೇಲೆ ಏನೇನು ಅನುಕೂಲಗಳನ್ನ ಮಾಡ್ಕೊಂಡ್ರಿ ನೀವು? ಸರ್, ಅನುಕೂಲ ಅಂದ್ರೆ ಆರ್ಥಿಕವಾಗಿ ಅನುಕೂಲನೇ ಆಗಿದೆ. ನಾನು 5,000 ಬಂಡವಾಳ ಹಾಕಿ 5-10,000 ಸ್ಟಾರ್ಟಿಂಗು, ಅದೇ 1/2 ಎಕರೆ ನಮ್ಮ ಅಪ್ಪ ಕೊಟ್ಟಿದ್ದ ಜಮೀನಿತ್ತು. ಈಗ 1 crore ಇನ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ. ಅರ್ಧ ಎಕರೆ ಮತ್ತೊಂದು ಜಮೀನು ತಗೊಂಡೆ 1 acre. 1 crore ಇನ್ವೆಸ್ಟ್ಮೆಂಟ್ ಆಗಿದೆ ಇಲ್ಲಿ. ಆ ಇಂಪ್ಲಿಮೆಂಟ್ಸ್ ಅಲ್ಲೇ, ಬೇರೆ ನಾನು ಯಾವ ದುಡ್ಡು ತಂದು ಹಾಕಿಲ್ಲ, ಏನು ಮಾಡಿಲ್ಲ. ಇದ್ರಲ್ಲೇ ನಾನು ಹೇಳಿದ್ನಲ್ಲ, ಕಾಂಟ್ರಾಕ್ಟ್ ಅಲ್ಲಿ ನಂಗೆ ಲಾಸ್ ಆಗ್ತಾನೆ ಹೋಗ್ತಾ ಹೊರತು ಆದಾಯ ಆಗ್ಲಿಲ್ಲ. ಈ 1 crore ಇದು ಗೌರ್ಮೆಂಟ್ ಸಹಾಯಧನ, ಅದು ಎಲ್ಲಾನು ನಾನು ಯೂಸ್ ಮಾಡ್ಕೊಂಡು 1 crore ಇನ್ವೆಸ್ಟ್ ಮಾಡಿದೀನಿ. ಈಗ ಮೀನ್ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ನೀರ್ ಬೇಕು. ನೀರಿನ ಲಭ್ಯತೆ ಹೇಗೆ ನಿಮ್ಗೆ? ಸರ್, ಇಲ್ಲೇ ನಮ್ದು ಅದೇ ಚಂಗ್ರೋಳಿ ಚಾನಲ್ ಅಂತಿದೆ, ಅದು ಹೆಚ್ಚು ಕಡಿಮೆ ವರ್ಷವೆಲ್ಲ ಹರಿಯುತ್ತೆ. ಅದರಿಂದ ಹೆಲ್ಪ್ ಆಗಿದೆ. ಅದಿರೋದ್ರಿಂದ ನಾವು ಮೀನು ಮರಿ ಮಾಡ್ಲಿಕ್ಕೆ ಆಗಿರೋದು, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಬೋರ್ ಹಾಕ್ಸ್ಕೊಂಡಿದೀವಿ, ಎರಡೂ ಹೆಲ್ಪ್ ಆಗುತ್ತೆ. ಬರೀ ಬೋರ್ವೆಲ್ ಇಟ್ಕೊಂಡು ಮಾಡಕ್ಕಾಗಲ್ಲ. ಈಗ ಇಲ್ಲಿ ಏನೊಂದು 1/2 ಎಕರೆನಲ್ಲಿ ನಾವು ಭತ್ತ ಅಥವಾ ಬೇರೆ ತರಕಾರಿ ಬೆಳಿತೀವ, ಅದಕ್ಕಿಂತಲೂ ಹೆಚ್ಚಿಗೆ ನೀರ್ ಬೇಕಾಗುತ್ತೆ ಮೀನ್ ಮರಿ ಸಾಕಾಣಿಕೆ ಮಾಡ್ಲಿಕ್ಕೆ? ಇಲ್ಲ, ನೀರೇನ್ ಬೇಕಿಲ್ಲ. ಅದನ್ನೇನ ಇದು ಕುಡಿಯುತ್ತ, ಅದು ಒಂದ್ಸತ ಸ್ಟೋರ್ ಮಾಡಿರ್ತೀವಿ ಅಷ್ಟೇ. ಅಷ್ಟು ವರ್ಷವೆಲ್ಲ ಅದಕ್ಕೆ ಭತ್ತಕ್ಕೆಲ್ಲ ಹರಿಸ್ಲೇಬೇಕು. ಇದೇನಂತ ಹರಿಸೋದೇನಿಲ್ಲ, ಒಂದ್ಸತಿ ಸ್ಟೋರ್ ಮಾಡಿದ್ರೆ ಅಲ್ಲೇ ಇರುತ್ತೆ ನೀರದು. ಅದನ್ನೇ ಯೂಸ್ ಮಾಡ್ಕೊಂತೀವಿ, ಅದನ್ನೇ ಬೆಳಿತೀವಿ. ನೀರೇ ಇದಕ್ಕೆ ಕಡಿಮೆ. ಈಗ ಒಂದ್ಸರಿ ನೀರ್ ಸ್ಟೋರ್ ಮಾಡಿದ್ರೆ ಎಷ್ಟು ದಿವಸ ಬಾಳಿಕೆ ಬರುತ್ತದೆ? ನಾವು 1-1.5 ತಿಂಗಳವರೆಗೂ ಇರುತ್ತೆ ಒಂದೊಂದು ಪಾಂಡಲ್ಲಿ. ಓಹೋ, ಏನು ಹಾಳಾಗಲ್ವಾ? ನೀರೇನು ಹಾಳಾಗಲ್ಲ. ಮತ್ತೆ ನಾವು ಮೀನ್ ಮರಿ ಎಲ್ಲ ಖಾಲಿ ಮಾಡಿದ್ಮೇಲೆ ಅದು ಗೊಬ್ಬರ ನೀರಾಗಿರುತ್ತೆ. ಅದ್ ಮತ್ತೆ ನಾವು ಇದನ್ನ ಇದು ಮಾಡಿದ ರೈತರಿಗೆ ಜಮೀನುಗಳಿಗೆ ಹೋಗುತ್ತೆ, ಅದು ಮತ್ತೆ ರಿಫಿಲ್ ಮಾಡ್ಕೊಂತೀವಿ. ಒಂದ್ ವರ್ಷದಲ್ಲಿ ಎಷ್ಟು ವಹಿವಾಟು ಮಾಡ್ತಾರೆ 1/2 ಎಕರೆ ಮೀನು ಮರಿ ಸಾಕಾಣಿಕೆಯಲ್ಲಿ? ಸರ್, ನನಗೀಗ 10-15 lakh ಪ್ರಾಫಿಟ್ ಆಗುತ್ತೆ ಒಂದ್ ವರ್ಷದಲ್ಲಿ. ಪ್ರಾಫಿಟ್ ಇದೆಲ್ಲ ಖರ್ಚು ಇದೆಲ್ಲ ಕಳೆದು 10-15 lakh ರೂಪಾಯಿ ಪ್ರಾಫಿಟ್ ಆಗುತ್ತೆ. ಎಷ್ಟು ಖರ್ಚು ಮಾಡ್ತೀರಾ ವರ್ಷದಲ್ಲಿ? ಖರ್ಚು ಅಂದ್ರೆ ಅದೇ ಲೇಬರ್ಸ್, ಮೀನ್ ಮರಿದು, ಅದು ಒಂದ್ 5 lakh ಬರ್ಬೋದು. 5 lakh ಎಕ್ಸ್ಟ್ರಾ ಬರುತ್ತೆ, ಒಂದ್ 15 lakh ಉಳಿಯುತ್ತೆ. ಕಾರ್ಮಿಕರು ಜಾಸ್ತಿ ಜನ ಬೇಕಾಗ್ತಾರೆ ಕೆಲಸಕ್ಕೆ? ಕಾರ್ಮಿಕರು ಬೇಕಂದ್ರೆ ನಾವು ಎಷ್ಟು ವರ್ಕ್ ಇದು ಮಾಡ್ತೀವಿ ಅಷ್ಟು ಕಾರ್ಮಿಕರು ಎಷ್ಟು ಜಾಸ್ತಿ ಇರ್ತಾರೆ ಅಷ್ಟು ನಾವು ಇಂಪ್ಲಿಮೆಂಟ್ಸ್ ಆಗ್ತಾ ಇದೀವಿ ಅಂತ. ನಾವು ಒಬ್ಬರೇ ಮಾಡ್ತಾ ಇದ್ರೆ ಕಡಿಮೆ ಇದೆ ಆ ಲೆಕ್ಕಾಚಾರ ನಮ್ಗೆ. ಅದೇ ಒಂದೊಂದು ಟೈಮ್ 2-3 ಅದು ನಿರಂತರವಾಗಿ ಪರ್ಮನೆಂಟ್ ಆಗಿ ಕಾರ್ಮಿಕರನ್ನ ಇಟ್ಕೊಳಕಾಗಲ್ಲ. ಯಾವಾಗ ಬರ್ತಾರೆ ಏನೋ, ನಮ್ಗೆ ಯಾವಾಗ ಡಿಮ್ಯಾಂಡ್ ಇರುತ್ತೆ ಅವಾಗ ಮಾತ್ರ 2-3 ಕರ್ಕೊಂತೀವಿ. ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ? ಸರ್, ಅದೇ ಈಗ ಮೀನ್ ಮರಿ ಮಾಡೋದ್ರಿಂದ ಅದು ಇನ್ನು ತುಂಬಾ ಚೆನ್ನಾಗಿದಾಗ್ತಿದೆ. ನೋಡೋಣ, ಈ ಇಲಾಖೆಯವರು ಇನ್ನೇನೇನು ಮಾಹಿತಿ ಕೊಡ್ತಾರೆ. ಈಗ ಮಾಡಿರೋದ್ರಲ್ಲೇ ನಮ್ಗೆಲ್ಲ ಕಡೆ ನಾವು ಕರೆದ ಪಾಪ ಅವರೆಲ್ಲ ಸನ್ಮಾನ ಮಾಡಿಸಿ ಎಲ್ಲ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಕಡೆನೂ ಬೆಂಗಳೂರು ಮುಖ್ಯಮಂತ್ರಿ ಅವರಿಂದ ಎಲ್ಲ ಇದು ಮಾಡಿಸಿ ನೋಡೋಣ, ಅವ್ರೇನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೋದು. ನಮಗೂ ನೋಡಿ, ನಾವು ಫ್ಯೂಚರ್ಸಲ್ಲಿ ಏನೇನು ಮಾಡ್ಬೋದು ಎಲ್ಲದೂ ಮಾಡ್ತಾ ಇದ್ವಿ. ಹೊರಗಡೆ ಏನೇನು ಮಾಡಿದ್ದಾರೆ ಅದನ್ನು ನಾವು ಇಲ್ಲಿ ಅಳವಡಿಸ್ಕೋಬೇಕು. ನಮ್ಮ ರೈತರಿಗೂ ಹೆಲ್ಪ್ ಆಗೋ ಥರ, ರೈತರಿಗೂ ಹೆಲ್ಪ್ ಆಗಬೇಕು, ನಮ್ಮಿಂದ ನಮ್ಮೊಬ್ಬರಿಗೆ ಅಲ್ಲ, ರೈತರು ಅವರಿಗೆಲ್ಲ ಹೆಲ್ಪ್ ಆಗೋ ಟೈಪು ಮಾಡೋಣ ಅಂತ ಮಾಡ್ತೇವೆ. ನಿಮ್ಮ ರೀತಿಯಲ್ಲಿ ಮೀನು ಮರಿಯನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಅಥವಾ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? ಸರ್, ಇಲ್ಲ, ಹಾಸನ ಜಿಲ್ಲೆಯಲ್ಲಿ ಯಾರು ಇಲ್ಲ. ಶಿವಮೊಗ್ಗ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ಯಾರು ಇಲ್ಲ. ಏನ್ ಕಷ್ಟನಾ ಅದು ಮಾಡೋದು? ತಾಳ್ಮೆ ಇರ್ಬೇಕು, ಪೇಷನ್ಸ್ ಇಟ್ಕೊಂಡು ಮಾಡ್ಬೇಕು. ಅದು ಒಂದೇ ಸತಿ ಲಾಭ ಬರಲ್ಲ. ಎಲ್ಲ ಈಗ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಬಿಡ್ತಾರೆ, ಅಯ್ಯೋ ನನ್ಗೆ 10 lakh ಬಂತು, 20 lakh ಬಂತು, ಬರೀ ಸುಳ್ಳೇ ಇರುತ್ತೆ ಅದ್ರಲ್ಲಿ. ಅದನ್ನ ಅಳವಡಿಸ್ಕೊಂತಾರೆ, ಮಾಡ್ತಾರೆ, ಅಯ್ಯೋ ಏನೂ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಅಂತ ಸುಮಾರು ಜನ ಕೈ ಬಿಟ್ಟಿದ್ದಾರೆ. ನೀವು ಮಾತ್ರ ಕೈ ಬಿಡ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ, ಕೈ ಬಿಡ ಇಲ್ಲಿ ಎಲ್ಲ ಫುಲ್ ಇದಕ್ಕೆ ತೊಡಸ್ಕೊಂಡಿದೀವಲ್ಲ, ರೈತರಿಗೂ ಹೆಲ್ಪ್ ಆಗ್ತಾ ಇದೆ, ನಮಗೂ ಹೆಲ್ಪ್ ಆಗ್ತಾ ಇದೆ. ಅದರಿಂದ ಏನ್ ನಮ್ಗೆ ತೊಂದ್ರೆ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ. ಇತ್ತೀಚೆಗೆ ಜೀವಂತ ಮೀನಿನ ಒಂದು ಲಭ್ಯತೆಯ ಬಗ್ಗೆಯೂ ಕೂಡ ಒಂದು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ರ, ಏನದು? ಸರ್, ಅದು ಜೀವಂತ ಮೀನು ಮಾರಾಟ ಅಂತ. ಅದೇ ನಮ್ಗೆ ಒಂದು RAS ಒಂದು ಇದು ಕೊಟ್ಟು ಯೂನಿಟ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಮೀನ ಸಾಕಿ ಮತ್ತೆ ನಾವಿಲ್ಲೇನೆ ಅದನ್ನ ಮತ್ತೆ ಕಟ್ ಮಾಡಿ ಇದು ಮಾಡ್ಕೊಡ ಇದು ಪ್ಲಾನ್ ಅಲ್ಲ, ವ್ಯವಸ್ಥೆ ಮಾಡಿ ಅದನ್ನ ಇಲಾಖೆಯಿಂದನೇ ಮಾಡಿದ್ದಾರೆ, ಇದನ್ನ ಮಾಡಿ ಅಂತವ. ಅದಕ್ಕೆ ನಾವು ಮೇನ್ ರೋಡಲ್ಲಿ ಮಾಡೋಣ ಅಂದ್ರೆ ಅಲ್ಲಿ ಜಾಗ ಇಲ್ಲ, ಅದಕ್ಕೆ ನಾವು ಫಾರಮ್ ಅಲ್ಲೇನೆ ಎಲ್ಲಿದ್ರು ಬರ್ತಾರೆ ಆ ಉದ್ದೇಶಕ್ಕೆ ನಾವು ಫಾರಮ್ ಅಲ್ಲೇ ಮಾಡಿ ಜೀವಂತ ಮೀನನ್ನ ಇಲ್ಲೇ ಕೊಟ್ಟೆ ಅವ್ರ ಎದುರಿಗೆ ಎಲ್ಲ ರೆಡಿ ಮಾಡಿ ಎಷ್ಟೆಷ್ಟು ಬೇಕು ಅದ್ರ ಕಟ್ ಮಾಡಿ ಕೊಡೋ ತರ ಪ್ಲಾನ್ ಅಲ್ಲಿ ಮಾಡಿ ಹೆಂಗಿದ್ರು ಸಾಕ್ತಿವಲ್ಲ ಆ ಪ್ಲಾನಿಂಗ್ ಮಾಡೋಣ ಅಂತ ಎಲ್ಲ ಮಾಡಿ ಎಲ್ಲ ಸೇಲ್ಸ್ ಆಗ್ತಾ ಇದೆ. ಇಲ್ಲಿ ಫ್ರೆಶ್ ಆಗಿರೋ ಮೀನು ಸಿಗುತ್ತೆ, ಫ್ರೆಶ್ ಆಗಿರೋ ಮೀನು ಮಾಡೋಣ ಅಂತ ಎಲ್ಲ ಮಾಡಿ ರೆಡಿ ಆಗಿದೆ, ಸೇಲ್ಸ್ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಇಲಾಖೆಯಿಂದ ಫುಲ್ ಸಪೋರ್ಟ್ ಮಾಡಿರೋದ್ರೆ ಇಷ್ಟೆಲ್ಲ ಮಾಡಕ್ ಸಾಧ್ಯ. ನಮ್ಮ DD ಅವರು ಆಗ್ಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಲಿ, ತುಂಬಾ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಇರೋಂತ ಅಸಿಸ್ಟೆಂಟ್ ಡೈರೆಕ್ಟರ್ ನಮ್ಮ ಹಾಸನ DD ನಂಜುಂಡಪ್ಪ ಸರ್, ಮತ್ತೆ ಈಗ ಹಾಸನಲ್ಲಿ ಇರೋದು ವಿಕಾಸ್ ಸರ್ ಇದಾರೆ AD ಆಗಿ, ಅವರೆಲ್ಲ ತುಂಬಾ ಸಪೋರ್ಟ್ ಮಾಡೋದ್ರಿಂದ ಸಖತ್ ಹೆಲ್ಪ್ ಆಗಿದೆ. ಮೀನಿನ ಮರಿಗಳ ಬೇಕು ಅಂತ ಹೇಳಿದ್ರೆ, ಜೀವಂತ ಮೀನಿನ ಮಾಂಸ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ಫೋನ್ ಮಾಡಿದ್ರೆ ಸಾಕು, ಮೊಬೈಲ್ ನಂಬರ್ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ. 9974 6947. ಇನ್ನೊಂದ್ಸರಿ ಹೇಳಿ. 9974 6947. ಒಳ್ಳೆಯದು ಬಿಜೆ ನಾಗರಾಜ್ ಅವರೇ, ಮೀನು ಮರಿಗಳ ಸಾಕಾಣಿಕೆ ಮತ್ತು ಮೀನು ಮರಿಗಳ ಉತ್ಪಾದನೆಯನ್ನು ಮಾಡಿಕೊಂಡು ಒಳ್ಳೆ ಬದುಕನ್ನು ಕಟ್ಕೊಂಡಿದ್ದೀರಿ, ಅದರಿಂದ ಒಳ್ಳೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕೂಡ ಹೊಂದಿದ್ದೀರಿ. ನಿಮ್ಮ ಕೆಲಸ ಮತ್ತೊಂದಷ್ಟು ಜನರಿಗೆ ಪ್ರೇರಣೆ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಜನ ಮೀನು ಸಾಕಾಣಿಕೆಯ ಬಗ್ಗೆ ಒಲವನ್ನು ತೋರಿಸ್ಲಿ. ನಮಗೆ ಅಗತ್ಯ ಇರತಕ್ಕಂಥ ಮೀನುಗಳನ್ನು ನಾವು ಹೊರ ರಾಜ್ಯಗಳಿಂದ ಹೊರ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ, ಇದರಲ್ಲೂ ಕೂಡ ನಾವು ಸ್ವಾವಲಂಬಿ ಆಗುವ ನಿಟ್ಟಿನಲ್ಲಿ ಹೆಚ್ಚು ಜನರು ಆಗಲಿ. ಮೀನು ಮರಿ ಉತ್ಪಾದನೆ ಹಾಗೂ ಮೀನು ಮರಿಗಳ ಪಾಲನೆಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಇದುವರೆಗೆ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ನಮಸ್ತೆ. ಇದುವರೆಗೆ ಮೀನು ಸಾಕಾಣಿಕೆ ಹಾಗೂ ಮೀನು ಮರಿಗಳ ಉತ್ಪಾದನೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಗೊರೂರಿನ ಪ್ರಗತಿಪರ ಕೃಷಿಕ ಬಿಜೆ ನಾಗರಾಜು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಪ್ರಿಯ ಆಚಾರ್ಯ ಅವರ ಧ್ವನಿಯಲ್ಲಿರುವ ಭಾವಗೀತೆಯನ್ನ. ಈ ಗೀತೆಗೆ ಸಾಹಿತ್ಯವನ್ನ ನೀಡಿದ್ದಾರೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸುರಿಯುವ ಮಳೆಗೂ ಏನೇನಿದೆಯೋ